ಈ ಮಕರ ಸಂಕ್ರಾಂತಿಗೆ ಏನಾದ್ರೂ ಹೊಸ ಖರೀದಿ ಮಾಡ್ಬೇಕಾ ಅಥವಾ ನಿಮ್ಮ ಫ್ಯಾಮಿಲಿ ಜೊತೆ ಒಂದು ಬ್ರೇಕ್ ತಗೊಂಡು ಟ್ರಿಪ್ಗೆ ಹೋಗ್ಬೇಕಾ? ದುಡ್ಡಿನ ಚಿಂತೆಯಿಂದ ಈ ಕನಸುಗಳು ನನಸಾಗಿಲ್ಲವೇ? ಈಗ ನಿಮಗಾಗಿ ಹಾಗೂ ನಿಮ್ಮ ಪರಿವಾರಕ್ಕಾಗಿ ಖುಷಿಯನ್ನು ತನ್ನಿ ಮಣಪುರಂ ಗೋಲ್ಡ್ ಲೋನ್ ಒಂದಿಗೆ. ಆಕರ್ಷಕ ಗೋಲ್ಡ್ ಲೋನ್ ಸ್ಕೀಮ್ಸ್ ಅಡವಿಟ್ಟ ದಿನಗಳಿಗೆ ಮಾತ್ರ ಬಡ್ಡಿ ದರ ಅನ್ವಯ. 7 ಅಥವಾ 15 ದಿನಗಳ ಫಿಕ್ಸ್ಡ್ ಮಿನಿಮಮ್ ಪೀರಿಯಡ್ ಇಲ್ಲ. ನಿಮ್ಮ ಹತ್ತಿರದ ಬ್ರಾಂಚ್ಗೆ ಭೇಟಿ ನೀಡಿ ಅಥವಾ ಟೋಲ್ ಫ್ರೀ ನಂಬರ್ 1800-420-2233 ಕರೆ ಮಾಡಿ. ಮಣಪುರಂ ಗೋಲ್ಡ್ ಲೋನ್ ವತಿಯಿಂದ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಸನ ಜಿಲ್ಲಾ ಒಕ್ಕಲಿಗರ ಸಂಘದ ಸರ್ವಸದಸ್ಯರ ಮಹಾಸಭೆಯನ್ನು ಇದೇ ಜನವರಿ 25ರ ಶನಿವಾರ ಹಾಸನದ ಅರಸೀಕೆರೆ ರಸ್ತೆಯಲ್ಲಿರುವ ಎಸ್ಎಂ ಕೃಷ್ಣಾನಗರದಲ್ಲಿ ನೂತನವಾಗಿ ನಿರ್ಮಿಸುತ್ತಿರುವ ಜಿಲ್ಲಾ ಒಕ್ಕಲಿಗರ ಸಂಘದ ಸಮುದಾಯ ಭವನದಲ್ಲಿ ಬೆಳಿಗ್ಗೆ 11 ಗಂಟೆಗೆ ಶ್ರೀ ಜಿಎಲ್ ಮುದ್ದೇಗೌಡ ಅವರ ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ. ಜಿಲ್ಲೆಯ ಎಲ್ಲಾ ಸದಸ್ಯರು ಈ ಮಹಾಸಭೆಯಲ್ಲಿ ಭಾಗವಹಿಸಬೇಕೆಂದು ಕೋರಲಾಗಿದೆ. ಹೆಣ್ಣು ತಾಯಿಯಾಗಿ ಬೇಕು, ಹೆಂಡತಿಯಾಗಿ ಬೇಕು, ಆದರೆ ಮಗಳಾಗಿ ಏಕೆ ಬೇಡ? ಪ್ರಕಟಣೆ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಸನ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಸನ. ನಮ್ಮೆಲ್ಲಾ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಅರಳಿಕಟ್ಟೆ ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಮಾತುಕತೆಯನ್ನು ಕೇಳೋಣ. ಭಾಗವಹಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್, ಗೋರಾ ರವಿಶಂಕರ್ ಹಾಗೂ ಹೆಚ್ ಮೋಹನಾಕ್ಷಿ. ನಾನು ಒಂದು ವಾರದಿಂದ ಬಹಳ ನೋವು ಅನುಭವಿಸ್ತಾ ಕೂತೀವನೆ. ಆಯ್ತಾ, ಕರ್ಕೊಂಡೋಯ್ತಾನೆ, ತೋರಿಸ್ತಾನೆ, ಹೇಳ್ತಾನೆ, ಮಾಡ್ತಾನೆ, ಆಮೇಲೆ ಹೆಂಗಿದೆ ಏನು ಅಂತ ಕೇಳೋಕಲ್ಲ, ಏನಿಲ್ಲ, ಅದೇನೋ ಜಾತಾ ಜಾತಾ ಜಾತಾ ಅಂತ ಕಳೆದ ವಾರ ಕರ್ಕೊಂಡು ಹೋದ, ನಡೆಸ್ತಾ ನಡೆಸ್ತಾ ನಮ್ಮ ಮನೆಯ ಯೋ ಯಾರು ಹೇಳನ್ನ, ಈ ಕಾಲನ್ನ ಎತ್ತಿಡಕ್ಕಾಕಲ್ಲ, ತೊಡೆ ನೋವು, ಸೊಂಟ ನೋವು, ಬಗ್ಗೆ ಹೇಳಕ್ಕಾಕಲ್ಲ, ನಿಂತರೆ ಬಗ್ಗಕ್ಕಾಕಲ್ಲ, ಹಂಗಾಗ್ಬಿಟ್ಟೈತೆ. ಈ ಪಾಟಿ ನಾ ಶ್ರಮ ಹಾಕಂದು ಇವ್ನ ಮನೆ ಬಾಗಿಲಿಗೆ ಬಂದ್ರು ಕಾಣ್ತಾನೆ ಇಲ್ವಲ್ಲ ಅಣ್ಣಯ್ಯ. ಶಂಕರಣ್ಣ, ಓ ನೋಡು, ನೀನು ನೀನು ಕನಪ್ಪ ಸುಖಪುರ ಸಾ ನೀನೇ. ನಿನ್ನಂಗೆ ಅನ್ನದೇ ಆಯ್ತು, ಸುಖ ಬರಲಿಲ್ಲ ಕಂಬ. ಅಲ್ಲ, ಸುಖ ಬರ್ದಿಲ್ಲ ಅಂತ ನನಗೆ ಕೈ ಕಾಲೆಲ್ಲ ಪೂರ್ತಿ ಸೋತಕಂಗ್ ಮಾಡ್ಬಿಟ್ಟಲ್ಲ, ಯಾಕೆ ಹಿಂಗ್ ಮಾಡ್ದೆ? ಏನೋ ಒಂದ್ ದಿವಸ ನಡೆದ್ರೆ ನೀನ್ ಹಿಂಗ ಆಡ್ತೀಯಲ್ಲ ಶಂಕರಣ್ಣ ನೀನು. ಅಲ್ಲ, ನೀನು ಜಾತಾ ಅಂತ ಕರ್ಕೊಂಡ್ ಹೋಗ್ಬಿಟ್ಟು ಪ್ಯಾಟೆಗೆನ ಕರ್ಕೊಂಡ್ ಹೋದ್ರೆ ಸರಿ, ಜಾತಾ ಅಂತ ಕರ್ಕೊಂಡ್ ಹೋಯ್ತೀಯ, ಜೊತೆಗೆ ಏನಾದ್ರು ಸುತ್ತಿಸ್ಕೊಬತ್ತೀಯ ಅಂತಂದ್ರೆ, ನೀನು ಅದ್ ನೋಡು ಇದ್ ನೋಡು ಹಂಗ್ ಕೂಗು ಹಿಂಗ್ ಕೂಗು ಅಂತ ಹೇಳ್ಬಿಟ್ಟು ಜಾತದಲ್ಲಿ ಸುತ್ತಿ ಸುತ್ತಿ ನೋಡಿ, ನಂಗೆ ಎರಡು ಕಾಲು ಬತ್ತಿಲ್ಲ ಅಣ್ಣ. ಈ ಸುಮ್ನೆ ನಡ್ಕೊಂಡು ಹೋಗಕ್ಕೆ ನೀನೇ ಆಗ್ಬೇಕ? ಇಲ್ಲೇ ನಡೀಬೋದ್ರ ನಮ್ಮೂರ್ಲೆ ಅಲ್ಲಿವರೆಗೂ ಯಾಕೆ ಬರ್ಬೇಕು? ಅಲ್ಲ, ನೀನು ಅದಿದು ತೋರಿಸ್ತೀನಿ ಅಂತ ಹೇಳಿ ಕರ್ಕೊಂಡ್ ಹೋದವನು ತೋರಿಸ್ತೇ ದಿಟ, ಅದನ್ನೆಲ್ಲ ಹೇಳ್ದೆ ದಿಟ, ನಾನು ಕಣ್ ತುಂಬಿಸ್ಕಂದೆ. ಆದ್ರೆ ಅಲ್ಲಿಂದ ಬಂದ ಮೇಲೆ ಒಂದ್ ವಾರ ಗಂಟೆ ಅವನಿಗೆ ಸಿಗ್ದನೆ ಹೋದಾಗ ಏನ್ ಮಾಡ್ಕಂದವನೇ ಶಂಕರಣ್ಣ, ಹೆಂಗವನೇ ಎತ್ತ ಅಂತ ನೀನ್ ವಿಚಾರ ಮಾಡ್ದನೇಯ. ಅದು ಚಳಿ ನೋಡು, ಚಳಿ ಆಗಿರೋದ್ರದ್ದು ನನಗೆ ಬೆಳಗ್ಗೆ ಹೊತ್ತರಲ್ಲ ಹೇಳಕ್ಕಾಯ್ತಾ ಇಲ್ಲ. ನಾನು ಹೇಳ್ತಾ ಇದ್ದ ನಿನಗೆ ಗೊತ್ತಿರಂಗ 9 ಗಂಟೆಯಿಂದ 9:00 ಈಗ ಅದು 1 ಗಂಟೆ ಪೋಸ್ಟ್ಪೋನ್ ಮಾಡಿದೀನಿ. ಓ, 10:00 ತಿಂಡಿ ಎಲ್ಲ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಹೇಳಿಸ್ಬೇಕು ನನ್ನ. ಇಲ್ಲ ಅಂತ ಅಂದ್ರೆ ಅಷ್ಟೊತ್ತಿನ ಚಳಿಲಿ ಎದ್ಬಿಟ್ಟು ನಾವೇನ್ ಮಾಡೋದು ಶಂಕರಣ್ಣ? ಅಲ್ಲ, ಏನು ಮಾಡಕ್ಕಾಗಲ್ಲ. ಆದ್ರೂ ನೀನು ಒಸಿ ನಮ್ಮ ಹಿಂದೆ ಮುಂದೆ ನೋಡು. ಮತ್ತೆ ನಾನು ಯಾವಾಗ್ಲೂ ಹಿಂಗೇನೋ ಒಂದು ನೆನಸ್ಕತ್ತೀನಿ, ಆ ಟೈಮ್ನಾಗೆ ಕೀಳಲ್ಲಿ ನಿಂತ್ಕತ್ತಲ್ಲ ಇವಳು ಬಂದವಳು ನೋಡು, ಅವಳು ಕೇಳ್ಬೇಕಾದ್ರೆ ನೀನು ಅದಕ್ಕೆ ಅದಕ್ಕೆ ನಾನು ಹೇಳಿದ್ದು ಜಾಸ್ತಿ ಆ ಕಿಳ್ಳ ನಿಂತ್ಕೋಬೇಡ, ಇನ್ನು ಕುಳ್ಳಗೈತೆ ಬಾಯಲ್ಲಿ ಒಳಕೆ ಮಿನಕ. ಸಂಕ್ರಣಂಗೆ ನಮ್ ಮುಂಚೆ ಬಂದಿದ್ ಕಾಣಕೆ ಇಲ್ಲ, ಆ ಕಿಳ್ಳಿಗ್ ಬಂದ್ ನಿಂತಾಗ್ಲೇ ಅದನ್ನೇ ಹೇಳಿ ನೀನ್ ಶುರು ಮಾಡ್ಕೋಬೇಕು. ಮತ್ತೆ ನಾನು ಒಳಗಡೆ ಹೋಗಿ ವೀಣಕ್ಕನ್ ಮಾತಾಡಿಸ್ಕೊಂಡು ಹಿಂಗ್ ಬಂದ್ ನಿಂತಿದ್ದೀನಿ. ಏನ್ ಗೊತ್ತಾ ವಿಶೇಷ, ಇವತ್ತು ನಮ್ಮನೇಲಿ ಸೊಗಡಿನ ಅವರೆಕಾಯಿ ತಂದಿದ್ರ, ಚೆನ್ನಾಗ್ ಒಂದ್ 5 ಕೆಜಿ ಸುಳಿದು ಚಿಲ್ಕವರೆಕಾಳು ಮಾಡಿ ಇವತ್ ನಿಮ್ಮಿಬ್ರು ಸೇರ್ಸಿ ಒಟ್ಟಿಗೆ ತಿನ್ನುವ ಅಂತ ಡಬ್ಬಿಗೆ ಹಾಕೊಂಡು ತಗೊಂಬಂದಿದೀನಿ. ನವಣೆ ಸಿರಿಧಾನ್ಯ ತಿನ್ಬೇಕು, ಆರೋಗ್ಯ ಸುಧಾರಿಸುತ್ತೆ ಅಂತ ಕಳೆದ್ಕಿತ ಹಣೆ ಹೇಳಿತ್ತಲ್ಲ, ಅದಕ್ಕೆ ನವಣೆ ತರಿಸ್ದೆ ಪೇಟೆಯಿಂದ ತರಿಸಿ ಇವತ್ತು ಎಷ್ಟು ಚಂದಕ್ಕಾಗಿದೆ ಅಂತೀಯ. ಅಲ್ಲಕ್ಕನ ಮೀನಕ್ಕ, ನೀನು ನೋಡು ಏನ್ ಮಾಡಿದ್ಯ ಅನ್ನೋದು ಹೇಳು. ನವಣೆದು ಪೊಂಗಲ್. ಹೆಂಗ್ ಮಾಡಿದ್ಯಾ ಅಂತ ಹೇಳ್ಕೋಬೇಡ. ಈಗ 5 ಕೆಜಿ ಅವರೆಕಾಯಿ ತರ್ಬಿಟ್ಟು ಸುಲಿದ್ಬಿಟ್ಟು ಮಾಡಿದೀನಿ ಅಂತ ಅಂದ್ರೆ ನಮ್ದೇನ್ ದನ ಎಮ್ಮೆ ಅಂತ ಅನ್ಕೊಂಡಿದ್ಯೋ ಏನು ಅಂತ ಅನ್ಕೊಂಡಿದ್ಯೋ? 5 ಕೆಜಿ ಯಾರು ಮಾಡ್ತಾರ? ಕೇಳಿಸ್ಕೊಂಡ್ರೆ ಏನ್ ಅನ್ಕೋಬೇಕು ನಮ್ ಬಗ್ಗೆ? ಅಯ್ಯೋ, ತಿಲಕವ್ರೆ ಬೇಳೆ ಮಾಡಿದ್ರೆ ಅಣ್ಣಯ್ಯ ಒಸಿ ಕರೆದ್ಬಿಟ್ಟು ಕಡಲೆ ಬೀಜ ಮಾಡ್ಬಿಟ್ಟು ಮಿಕ್ಸರು ಅಂತ ಅಂತಾರಲ್ಲಪ್ಪ ಅದೋಸಿ ಮಾಡ್ಬೇಕು ಆಯ್ತಾ. ಇನ್ನು ಮಾಡಿಲ್ಲ ಅದಕ್ಕೆ ಇಟ್ಕೊಂಡಿದ್ದೀನಿ ಅನ್ನು ಅದಕ್ಕೆ ಇಟ್ಕೊಂಡಿದ್ದೀನಿ ಮಾಡಿದೀನಿ ಅಂತ ಅನ್ನೋದು. ನೀನು 5 kg ಅಂತ ಅಂದ್ರೆ ಯಾರು ಕೇಳಿಸ್ಕೊಂಡ್ರೆ ಅಪ್ಪಿ ತಪ್ಪಿ 5 kg ಅವರೇಕಾಯಿ ತಿಂತಾರಲ್ಲ ಈ ಅಣ್ಣನವೇ ಶಂಕರಣ್ಣನವೇ ಅಂತ ಅನ್ಕೊಂಡು ಏನ್ ಅನ್ಕೋಬೇಕು ಅವರು ನಮ್ಮಲ್ಲಿ ಡೋಟ್ ಬರಕಲ್ಲ ಅವ್ರಿಗೆ. 1/2 kg ನಾನು ನವಣೆ ಜೊತೆ ಮಾಡಿದೀನಿ ಪೊಂಗಲ್ಲು ಅಂತಾರಲ್ಲಪ್ಪ ಅದ ಸರಿ ಸರಿ. ಇನ್ನೊಂದು 1/2 kg ಚಿಲ್ಕವ್ರೆ ಸಾರು ಕಡುಬು ಮಾಡ್ತೀನಿ ಆಯ್ತಾ. ಈಗ ಅದು ವಿಶೇಷವಾಗಿರುತ್ತಲ್ಲ ತುಪ್ಪ ಹಾಕೊಂಡು ಕಡ್ದಿದ್ ಬೆಣ್ಣೆಲಿ ತುಪ್ಪ ಮಾಡಿದ್ದು ಅಂದ್ರೆ ಏನ್ ಚೆನ್ನಾಗಿರುತ್ತಲ್ವಾ. ಸರಿ ನೀನು ಹಿಂಗೆಲ್ಲ ಹೇಳ್ಬಿಟ್ಟು ಆ ಬ್ಯಾಗ್ ನ ಹಿಂದಕ್ಕೆ ಹಾಕಿಟ್ಕೊತಿದ್ಯಾ ತಗಬಾಯಲ್ಲಿ ಅಣ್ಣ ಮನೆ ಒಳಗಡೆ ಅಲ್ಲಿ ಅಡುಗೆ ಮನೆ ಕೊಡ್ತೀನಿ ಹಂಗೆ ಅಲ್ಲಿ ಏನಾರು ಒಲೆ ಹಿಂದಕ್ಕೆ ಏನಾದ್ರು ಇಟ್ಬಿಟ್ಟು ಓಸಿ ಬಿಸಿ ಬಿಸಿ ಮಾಡ್ತಾ ಇರ್ತಾರೆ ಬಾಯಲ್ಲಿ ಕೂತ್ಕೈಲಿ ಅಣ್ಣಯ್ಯ. ಮತ್ ಇನ್ನೊಂದ್ ವಿಷಯ ನೀನು ನನ್ಗೆ ಮರ್ಸ್ಬಿಡ್ತೀಯಪ್ಪ ಇಲ್ಲಕಂತ ಹೇಳೋ. ನಾನು ಇನ್ನೊಂದ್ ವಿಷಯಕ್ಕೆ ಬಂದೆ. ನಮ್ಮನೇಲಿ ತೆಂಗಿನಕಾಯಿ ನಮ್ಮ ಅಕ್ಕನ ಮಗನ ಮದ್ವೆ ಸೆಟ್ ಆಯ್ತೆ ಮನೇಲಿ ಒಂದ್ ಕಾಯೂ ಇಲ್ಲ ಆತರ ಕೂತೈತೆ ಅಲ್ವಾ. ಎಲ್ಲ ನಾನು ಆಚಮನೆ ಬೋರ ಎಳ್ನೀರ್ ಗೊನೆ ಕಡ್ಕೊಂಡು ಹೋಗಿ ಹೋಗಿ ಸ್ಯಾನೆ ರೇಟ್ ಬಂದದೆ ಅನ್ನ ನಮ್ಮನೆದು ಕೊಟ್ಟೆ ಆಚೆ ಮನೆಯವ್ರದ್ದು ಕೊಡ್ಸಿದ್ವಿ ಎಲ್ಲ ಆಗಿ ಕಾಯೇ ಇಲ್ಲ. ಈಗ ಮದ್ವೆಗೆ ಕಾಯಿ ತಂಬಲ ಕೊಡ್ಬೇಕಲ್ಲಪ್ಪ. ಕಾಯಿ ಬಿಡ್ತಾ ಬಿಡ ಇನ್ನೊಂದೇನ್ ಗೊತ್ತಾ ಮದುವೆ ಇರೋದು ಮೇಗೋ ಜೂನ್ಗೋ ಮೇಗೆ ಜೂನ್ ಅಲ್ಲ ಏಪ್ರಿಲ್ ನಲ್ಲೇ ಈಗ ಏನೋ ಅಡ್ಜಸ್ಟ್ ಮಾಡಿದ್ರು ಆಯ್ತದೆ. ಅದಕ್ಕೆ ಒಸಿ ಅಡ್ಜಸ್ಟ್ ಮಾಡ್ಬಿಡಿ ನಿಮ್ಮನೆದು ಕೊಟ್ಕೋಬೇಡಿ ಅಂತ ಕೇಳುವ ಅಂತ. ಈಗ ಶಂಕರಣ್ಣ ಬೇಜಾರಾಗ ಒಂದು ನಂದ್ಮೇಲೆ ಏನಂತ ಅಲ್ಲಿ ನಡೆದಾಡಕ್ಕಾದ್ರೆ ನಾನು ಕರ್ಕೊಂಡು ಹೋಗ್ತೀಯ ಅಲ್ಲಿ ಏನೋ ಜಾತಪಾತ ಮಾಡಕ್ಕೆ ಬೇರೆದೇನು ತೋರಿಸ್ಲಿಲ್ಲ ಮಾಡ್ಲಿಲ್ಲ ಅಂತ ಅನ್ಕೊಂಡು. ಶಂಕರಣ್ಣ ವಿಷಯ ಏನ್ ಗೊತ್ತಾ ತಿನ್ನಕ್ಕಿನ್ನಕ್ ಏನು ಕೊಡಿಸಿಲ್ಲ ಅನ್ಸುತ್ತೆ ನೀನು ಅದಕ್ಕೆ. ಎಲ್ಲ ನವಣೆ ಉಪ್ಪಿಟ್ಟೆಲ್ಲ ಅದು ಇದು ಮಾಡಿದ್ರು ಎಲ್ಲಾನು ತಿನ್ಸ್ಕೊಂಡು ಕರ್ಕೊಂಡೆ ಬಂದೆ ಎಲ್ಲ ಜೋಪನಾಗಿ ಏನೇನ್ ಮಾಡ್ಬೇಕು ಅದ್ ಮಾಡಿದ್ದೀನಿ ನಾನು. ಮತ್ತೆ ಶಂಕರಣ್ಣ ಬೆಳಗ್ಗೆ ಸಾಯಂಕಾಲದವರೆಗೂ ಅವನೇನ ಒಟ್ಟ ಹಸ್ಕೊಂಡಿದ್ದ ಕೇಳು. ಹೇಳು ಮತ್ತೆ ಹಸ್ಕೊಂಡಿದ್ದ ನೋಡು ಅವನ್ಗದಲ್ಲ ಅವನ್ಗೇನಾಗೈತೆ ಅಂತ ಅಂದ್ರೆ ಆ ಸಿರಿಧಾನ್ಯದ್ದು ಮತ್ತೆ ಸಾವಯವದ್ದು ಮೇಳ ಅಂತ ಅನ್ಕೊಂಡು ನಿನ್ ಕರ್ಕೊಂಡು ಹೋದೆ ನನ್ಗೇನೋ ತೋರ್ಲಿಲ್ಲ ಅಲ್ಲಿ ಯಾರು ಏನೋ ತಂದಿರ್ಲಿಲ್ಲ. ಈಗ ಅವನಿಗೆ ಗೊತ್ತಿಲ್ವಲ್ಲ ನವಣೆ ಹೆಂಗಿರ್ತವೆ ಅಂತ ಗೊತ್ತಿಲ್ಲ ಜ್ವಾಳ ಹೆಂಗಿರ್ತವೆ ಅಂತ ಗೊತ್ತಿಲ್ಲ ಆಯ್ತಾ ಸಾಮೆ ಹೆಂಗಿರ್ತವೆ ಅಂತ ಗೊತ್ತಿಲ್ಲ. ಅವ್ ನೋಡಿದ್ರು ಸಾಮೆ ತಗೊಂಡೋಗಿ ನವಣೆ ಅಂತಾನೆ ನವಣೆ ತಗೊಂಡೋಗಿ ಬರಗು ಅಂತಾನೆ ಬರಗ್ ತಗೊಂಡೋಗಿ ಊದ್ಲು ಅಂತಾನೆ. ಅದು ಏನು ಅಂತ ಶಂಕರಣ್ಣ ಅವತ್ತು ಜಾತ ಇದ್ದಿದ್ದು ಏನ್ ಜಾತ ಅಂತ ಅಂದ್ರೆ ಈಗ ನೋಡಪ್ಪ ಈಗ ನೆನ್ನೆಯಿಂದ ಶುರು ಆಗೈತೆ 23rd 25th ನಾಳೆವರೆಗೂ ಇರ್ತದೆ ನಾಳೆವರೆಗೂ ಬೆಂಗಳೂರಿನಲ್ಲಿ ಸಾವಯವ ಮತ್ತೆ ಸಿರಿಧಾನ್ಯ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಅಂತ ಹೇಳ್ಬಿಟ್ಟು 2017 ಇದು ಶುರು ಮಾಡಿದ್ರು ವರ್ಷ ವರ್ಷ ಮಾಡ್ಕೊಂಬತ್ತವ್ರೆ. ಇದು ಯಾಕೆ ಮಾಡ್ತಾರೆ ಅಂತ ಶಂಕರಣ್ಣ ಈಗ ನಮ್ಮ ರಾಜ್ಯದಲ್ಲಿ ಸಾವಯವ ಪದಾರ್ಥಗಳು ಏನೇನ್ ಬೆಳೀತಾರೆ ಅವು ಹೆಂಗಿರ್ತವೆ ಇದು ಒಂದು. ಎರಡನೇದಾಗಿ ಸಿರಿಧಾನ್ಯಗಳು ಎಷ್ಟೆಷ್ಟು ಬೆಳೀತಾರೆ ಅವ ಹೆಂಗಿರ್ತವೆ ಏನ್ ಕತೆ ಇದು ನೋಡು ಎಲ್ಲಾರನ್ನು ಸೇರ್ಸ್ಕೊಂಡು ಮಾಡಿರೋ ಅಂತದ್ದು. ಇದು ಯಾರೋ ಒಬ್ಬರಿಗೆ ಈಗ ಶಂಕರಣ್ಣಂಗೆ ಅಣ್ಣ ಹಿಂಗೆ ಅಂತ ಹೇಳಿ ಮಾಡಿರೋ ಅಂತದ್ದಲ್ಲ. ಇಲ್ಲಿ ನೋಡು ರೈತರು ಬರ್ಬೋದು ವಿಜ್ಞಾನಿಗಳು ಬರ್ಬೋದು ಅಧಿಕಾರಿಗಳು ಬರ್ಬೋದು ವ್ಯಾಪಾರದಾರರು ಬರ್ಬೋದು ರಫ್ತು ಮಾಡೋರು ಬರ್ಬೋದು ವಿದೇಶದವ್ರು ಬರ್ಬೋದು ಬೇರೆ ರಾಜ್ಯದವ್ರು ಬರ್ಬೋದು ಮಕ್ಕಳು ಬರ್ಬೋದು ಮರಿ ಬರ್ಬೋದು ಎಲ್ಲ ಬರ್ಬೋದು. ಅವ್ರು ಬಂದಾಗ ಅವ್ರಿಗೆ ಏನ್ ಬೇಕೋ ಅದು ಸಿಗ್ತದೆ ಅವ್ರಿಗೆ ಏನ್ ಬೇಕೋ ಅದು ಅಂತ ಅಂದ್ರೆ ಈಗ ಎಷ್ಟೋ ಜನಕ್ಕೆ ಈ ನವಣೆ ಅಂದ್ರೇನು ಸಾಮೆ ಅಂದ್ರೇನು ಸಜ್ಜೆ ಅಂದ್ರೇನು ಹಾರ್ಕ ಅಂದ್ರೇನು ನೋಡೇ ಇರೋದಿಲ್ಲ ಕೇಳೋ ಇರೋದಿಲ್ಲ. ಆ ಬಂದಲ್ಲಿ ನಿಂತ್ಕೊಂಡು ನೋಡಿದಾಗ ಅಲ್ಲಿ ಇಟ್ಟಿರ್ತಾರೆ ಇದು ನವಣೆ ಇದು ಸಜ್ಜೆ ಇದು ಸಾಮೆ ಇದು ಹಾರ್ಕ ಅಂತ ಅಲ್ಲಿ ಬೋರ್ಡ್ ಹಾಕಿರ್ತಾರೆ ಅದ ನೋಡ್ಕೊಂಡ ಹೆಂಗವೆ ಅಂತೇಳಿ ಪರಿಚಯ ಮಾಡ್ಕೋಬಹುದು. ಅದ್ರ ಜೊತೆಗೆ ಅವನ್ನ ಬಳಕೆ ಮಾಡೋದ್ರಿಂದ ಏನೇನು ಉಪಯೋಗ ಉಪಯೋಗ ಏನಿದೆ ಯಾಕೆ ಅಂತ ಅಂದ್ರೆ ಇವಕ್ಕೆ ಈ ಸಿಕ್ಕಾಪಟ್ಟೆಯ ಇದೈತೆ ಔಷಧೀಯ ಗುಣಗಳು ಅಂತ ಹೇಳ್ಬಿಟ್ಟು ಕರಿತೀವಲ್ಲ ನಾವು ಪೋಷಕಾಂಶಗಳು. ಇದು ನೋಡು ನಾನು ಮೊನ್ನೆ ಅವತ್ತು ಜಾತಕ ಹೋಗಿ ಬಂದ್ವಲ್ಲಿ ಹಾಸನದಲ್ಲಿ ಅವತ್ತಿಂದ ಯೋಚನೆ ಮಾಡ್ತಿದ್ದೀನಿ ನಾನು ಇವಾಗ ಯಾಕೆ ತಿನ್ಬೇಕು ಏನು ಯಾಕೆ ಹಿಂಗಾಯ್ತು ಅಂತ ಹೇಳ್ಬಿಟ್ಟು ಕೊನೆಗೆ ನನಗೆ ಇದಕ್ಕೆ ಪರಿಹಾರ ಸಿಕ್ತು. ನೋಡಿ ಹಿಂದೆಲ್ಲವ ಈಗ ನಮ್ಮ ಅಪ್ಪನ ಕಾಲದಲ್ಲಿ ನಮ್ಮ ಅಜ್ಜನ ಕಾಲದಲ್ಲಿ ತಾತನ ಕಾಲದಲ್ಲಿ ಇವನೇ ಮೇನ್ ಆಗಿ ತಿಂತ ಇದ್ದಂತೆ. ಹಾಗೆಲ್ಲಿ ಬೇರೆ ಈ ಭತ್ತ ಇವು ಇತ್ತನೇ ಇತ್ತಲ್ವಲ್ಲ ಗೋಧಿನೂ ಇಲ್ಲ ಭತ್ತನೂ ಇಲ್ಲ ಏನಿಲ್ಲ. ನಮ್ಮಪ್ಪ ಅವಾಗ ಅವಾಗ ಹೇಳ್ತಾ ಇರ್ತದೆ ಹಬ್ಬದ ದಿವಸ ನಮ್ಮನೆಯಲ್ಲಿ ಅನ್ನ ಮಾಡೋರು ಅಂತ ಹೇಳ್ಬಿಟ್ಟು ದೋಸೆ ಇಡ್ಲಿ ಎಲ್ಲ ಹಬ್ಬದಲ್ಲೇ ತಾನೇ ಹಬ್ಬದಲ್ಲೇ. ಇನ್ನು ಉಳಿದಂತೆ ಬರೀ ಇವೆಯ ನವಣೆ ಸಾಮೆ ಸಜ್ಜೆ ಹಾರ್ಕ ಬರ್ಗು ಬರ್ಲೆ ಇದ್ರಲ್ಲೇ ಮಾಡ್ತಾ ಇದ್ದ ಆಯ್ತಾ. ಇದು ನೋಡು ಅವಾಗೆಲ್ಲ ತಿಂತ ಇದ್ದಾಗ ಆ ಟೈಮಲ್ಲಿ ಯಾವ ರಾಗು ಇರ್ತಿರ್ಲಿಲ್ಲ ಕಾಯಿಲೆನು ಕಾಯಿಲೆನೂ ಬತ್ತಾ ಇರ್ಲಿಲ್ಲ ಆಯ್ತಾ ಬತ್ತಾ ಇರ್ಲಿಲ್ಲ. ಇದು ನೋಡು ನಾನು ವ್ಯವಸ್ಥೆ ಮಾಡಿರೋದು ಹೆಂಗೆ ಅಂತ ಶಂಕರಣ್ಣ ಇದು ಸುಮಾರು ಜನ ಹೇಳೋರೆ. ಈಗ ನಾವು ನಮ್ಮ ದೇಹಕ್ಕೆ ಬೇಕಾದಂತಹ ಪೋಷಕಾಂಶಗಳೇನಿರುತ್ತೋ ಅದನ್ನ ಆಹಾರದ ರೂಪದಲ್ಲಿ ಸೇವನೆ ಮಾಡ್ಕೊಂಡು ಆಯ್ತಾ. ಸೇವನೆ ಮಾಡಿದ್ಮೇಲೆ ಅಲ್ಲಿ ಎಷ್ಟಿರ್ತದೋ ಏನಿರ್ತದೋ ಅದು ನಮ್ಮ ದೇಹ ಉಪಯೋಗ ಮಾಡ್ಕೊತದೆ. ಇನ್ನ ಒಂದಷ್ಟು ವೇಸ್ಟ್ ಅಂತ ಇರ್ತದೆ, ಅದು ಹೊರಗಡೆ ಹೋಗ್ಬೇಕು. ಅದು ಹೊರಗಡೆ ಹೋಗ್ಬೇಕು ಅಂತ ಅಂದ್ರೆ ಅದಕ್ಕೆ ಸಪೋರ್ಟ್ ಬೇಕು, ಸಪೋರ್ಟ್ ಬೇಕು, ನಾರಿನಂಶ ಇರಬೇಕು. ಈ ನಾರಿನಂಶ ನೋಡು, ಈ ಸಿರಿಧಾನ್ಯ ಅಂತೇಳಿ ಏನ್ ಕರೀತಾರೋ, ಮೊದಲೆಲ್ಲ ಕಿರುಧಾನ್ಯ ಅಂತ ಕರಿತಿದ್ರು, ಈಗ ಸಿರಿಧಾನ್ಯ ಅಂತ ಕರೀತಾರ ಅದನ್ನ. ಇದ್ರಲ್ಲಿ ನಾರಿನಂಶ ಯಥೇಚ್ಛವಾಗಿದೆ ನೋಡು. ಅವಾಗೆಲ್ಲ ತಿಂತ ಇದ್ದಿದ್ರಿಂದ ಎಷ್ಟು ಬೇಕೋ ಅಷ್ಟು ಪೋಷಕಾಂಶ ಸಿಗ್ತಾ ಇತ್ತು, ಏನ್ ಹೊರಗಡೆ ಹೋಗ್ಬೇಕು ಅದು ಹೋಯ್ತಾ ಇತ್ತು. ಆಯ್ತಾ, ಇದು ಹೋಗ್ದನೆ ಈಗ ಹೋಗ್ದನೆ ಇರೋ ಅಂತ ಅಂಶಗಳು ಒಳಗಡೆ ಉಳ್ಕೊಂಡ್ರೆ ಈಗ ಒಂದ್ ಮುಳ್ಳು ಚುಚ್ಬಿಟ್ರೆ ಅದ್ ಹೆಂಗ್ ನಮಗೆ ತೊಂದರೆ ಕೊಡ್ತಾ ಇರ್ತದೆ ಸಗಿವರ್ಗು. ಆತರ ಇವು ಬೇರೆ ಬೇರೆ ಬೇರೆ ಬೇರೆ ತರದಲ್ಲಿ ಬಿ ಪಿ ಅಂತೆ, ಶುಗರ್ ಅಂತೆ, ತೊಂದರೆ ಕೊಡ್ತಾ ಇರ್ತವೆ. ಆಯ್ತಾ, ಇವನ್ನ ಸೇವನೆ ಮಾಡ್ಬಿಟ್ರೆ ನಮ್ಗೆ ಏನ್ ದೇಹದಲ್ಲಿ ಏನ್ ಬೇಕೋ ಅದ್ ತಗೊಂಡು ಉಳಿದಿದ್ದೆಲ್ಲ ಹೊರಗಡೆಗೆ ಹಾಕುತ್ತೆ, ಆರೋಗ್ಯವಾಗಿರ್ತೀವಿ, ಯಾವ ಸಮಸ್ಯೆನು ಇರೋದಿಲ್ಲ. ಇದ್ರ ಬಗ್ಗೆ ಈಗ ಭಾರಿ ಜಾಗೃತಿ ಬಂದ್ಬಿಟ್ಟೈತೆ, ಭಾರಿ ಜಾಗೃತಿ ಬಂದು ಇದ್ರ ಬಳಕೆ ಮಾಡ್ಕೋಬೇಕು. ಇವೆಲ್ಲಿ ಬೆಳೀತಾರೆ, ಹೆಂಗ್ ಬೆಳೀತಾರೆ, ಏನ್ ಉಪಯೋಗ ಅಂತ ಎಲ್ಲಾನು ತೋರ್ತಾರಲ್ಲಿ. ಆಮೇಲೆ ಈಗ ನಿನ್ ರಾಗಿ ನವಣೆ ಸಜ್ಜೆ ಎಲ್ಲ ತಿನ್ಬಿಟ್ಟು ಹಂಗೆ ತಿನ್ನಕಾಕಲ್ವಾ? ಇಲ್ಲ. ಏನು ಹುರ್ಕ ತಿನ್ನಕಾಯ್ತದವ? ಇಲ್ಲ, ತಿನ್ನಕಾಕಲ್ಲ. ಆಯ್ತಾ, ಇವತ್ತರಲ್ಲಿ ಏನಾರು ಒಂದ್ ಮಾಡ್ಬೇಕು, ಪದಾರ್ಥಗಳ ದೋಸೆ ಇಡ್ಲಿ ರೊಟ್ಟಿ ಉಪ್ಪಿಟ್ಟು ಹಿಂಗೇನಾರು ಒಂದ್ ಮಾಡ್ಕೋಬೇಕಲ್ಲ. ಅವ ಮಾಡೋದ್ ಹೆಂಗೆ, ಯಾವ್ಯಾವ ತರ ಮಾಡೋದು, ಯಾವ್ದು ಇಂಥದ್ರಲ್ಲಿ ಇಂಥದ್ ಮಾಡಬೇಕು ಅಂತ ಅಂದ್ರೆ ಎಷ್ಟೆಷ್ಟು ಪ್ರಮಾಣದಲ್ಲಿ ಏನೇನು ಹಾಕ್ಬೇಕು ಅಂತ ಹೇಳ್ಬಿಟ್ಟು ತೋರ್ಕೊಡ್ತಾರೆ. ಇವು ನೋಡು, ಅಕ್ಕಿ ರಾಗಿ ಹಂಗಲ್ಲ, ಅಕ್ಕಿ ರಾಗಿ ಆದ್ರೆ ಏನೋ ಹೆಚ್ಚು ಕಮ್ಮಿ ನಡೆದ್ಬಿಡ್ತದೆ, ಏನ್ ಬೇಕಾದ್ರೂ ಮಾಡಬಹುದು. ಇದ್ರಲ್ಲಿ ನಾರಿನಂಶ ಜಾಸ್ತಿ ಇರೋದ್ರಿಂದವ, ಇದ್ರ ಗುಣಗಳು ಬೇರೆ ಇರೋದ್ರಿಂದವ, ಅದು ಬೇರೆ ಬೇರೆ ತರದ ಪರಿಣಾಮ ಬೀರ್ತದೆ. ಅದು ಪರಿಣಾಮ ಬೀರದಂಗೆ ಯಾವ್ಯಾವ್ದು ಹೆಂಗೆ ಮಾಡಬಹುದು ಅಂತ ಹಾಕ್ಬೇಕು, ಎಷ್ಟು ಪ್ರಮಾಣದಲ್ಲಿ ಹಾಕಿದ್ರೆ ಎಷ್ಟು ಚೆನ್ನಾಗಿ ಬರ್ತದೆ, ನಾವ್ ತಿನ್ನಕ್ಕೆ ಎಷ್ಟು ಯೋಗ್ಯವಾಗಿರ್ತದೆ, ಇಷ್ಟೇ ಬಳಸಬೇಕು ಅಂತ ಹೇಳಿ ಇರ್ತದೆ. ಹಣೆ ಹೇಳ್ದಂಗೆ ಈಗ ನೋಡು, ಈಗ ಅಕ್ಕಿ ಮತ್ತೆ ರಾಗಿನಲ್ಲಿ ನಾವೇನ ಮಾಡ್ಕೊಂಡ್ರೂ ಒಂಚೂರು ಹೆಚ್ಚು ಕಮ್ಮಿ ಆದ್ರೂ ನಡೀತದೆ, ನಡೀತದೆ. ಇದು ಹಸಿ ಗಟ್ಟಿ ಬತ್ತದೆ ಮತ್ತೆ ತಿನ್ನಕ್ ಹಾಕಲ್ಲ ಅನಿಸ್ತದೆ. ಗಟ್ಟಿ ಬತ್ತದೆ ಅಂದಂಗ ನಂಗೆ ಗೆಪ್ತಿ ಆಯ್ತು. ಏನ್ ಗೊತ್ತಾ, ನಿನ್ ನವಣೆದು ಎಲ್ಲ ತಿಂದು ಬಿಟ್ರೆ ಹೊಟ್ಟೆನೆ ಹಸಿಕಲ್ಲ ಅಂತ. ಹೌದು, ಹಂಗೆ ಇರ್ತದೆ, ಈಗ ತಿಂದಿದೀನಿ ಅನ್ನೋ ತರ. ಇದು ಒಂಥರ, ನೀನೇ ಅವತ್ ನೋಡ್ದಲ್ಲ ಶಂಕರಣ್ಣ, ಅವತ್ತು ತಿನ್ಕೊಂಡ್ ಬಂದ್ವಲ್ಲ ನಾವು, ಅವತ್ತು ಸಾಯಂಕಾಲದವರೆಗೂ ನೀನು ಕೇಳಲಿಲ್ಲ, ಟೀ ಕುಡಿಲಿಲ್ಲ ನೀನು? ಯಾಕೆ ಕುಡಿಲಿಲ್ಲ ಹೇಳು. ಅಲ್ಲ, ಅದು ನೀನ್ ಕರ್ಕೊಂಡ್ ಹೋಗಿ ತೋರಿಸಿದ್ದು ಎಲ್ಲ ನೋಡ್ದೆ. ಶುಕ್ರವಾರ ನಾವು ಅದನ್ನ ಅಲ್ಲಿ ನೋಡ್ಕೊಬಿಟ್ಟು ತಿನ್ಕ ಬಂದ್ವಿ. ನೀನು ಯಾಕೆ ಕಾಫಿ ಟೀ ಕುಡಿಸ್ಲಿಲ್ಲ ಅಂತ ನನಗೆ ಆಮೇಲೆ ಅರ್ಥ ಆಯ್ತು. ಯಾಕೆಂದ್ರೆ ನನಗೆ ಏನು ಸೇರ್ತಾನೆ ಇತ್ತಿಲ್ಲ. ನನಗೆ ಮನೆಗೆ ಬಂದ್ಮೇಲೆ ಹೊಸಿ ದಣವಾಯ್ತ ಹೊರತು ಅಲ್ಲಿ ಹೆಂಗ್ ನಡೆದ್ವಿ, ಏನೇನೆಲ್ಲ ಜೈಕರ ಹಾಕಿದ್ವಿ, ಏನೇನೆಲ್ಲ ನೋಡಿದ್ವಿ, ಮತ್ತೆ ಏನೇನೆಲ್ಲ ತಿಂದ್ವಿ ಅನ್ನೋದು ಆಮೇಲೆ ನನಗೆ ಅರ್ವಾಯ್ತು. ಯಾಕೆಂತಂದ್ರೆ ಅದು ಅಷ್ಟು ಗಟ್ಟಿ ಪದಾರ್ಥ, ಒಳ್ಳೆ ಪೋಷಕಾಂಶ ಇದ್ದಿತ್ತು. ಅದನ್ನ ಡೈಜೆಷನ್ ಡೈಜೆಷನ್ ಅಂತಾರಲ್ಲ, ಅದೇ ಆಗಿತ್ತಿಲ್ಲ ನನಗೆ. ನೀನ್ ಹೇಳ್ದಂಗೆ ಮೇನಕ ಗಟ್ಟಿಯಾಗಿ ಕಲ್ಕೋತಂಗ್ ಕೂತ್ಬಿಟ್ಟಿತ್ತು. ನೋಡ, ನಾನು ಇಷ್ಟೊತ್ತು ಮುಂಟ ಹೇಳಿದ್ದು ಈಗ ಗ್ರಾಹಕರು ಮತ್ತೆ ಸಾರ್ವಜನಿಕರ ದೃಷ್ಟಿಯಿಂದ ಅವ್ರಿಗೆ ಏನೇನ್ ತಿಳ್ಕೋಬಹುದು ಅಂತ ಹೇಳ್ಬಿಟ್ಟು. ಎರಡನೇ ಅಂಶ ಏನು ಅಂತ ಅಂದ್ರೆ, ರೈತರಿಗೆ ಏನ್ ಅನುಕೂಲ ಇದರಿಂದ, ನಾವ್ಯಾಕೆ ಹೋಗ್ಬೇಕು ನಾಳಿಕೆ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿದ್ರೆ, ಈಗ ನಾವು ಬೆಳಿತೀವಿ, ನಮ್ಗೆ ಮಾರದ ಸಮಸ್ಯೆ ಆಯ್ತಿರೋದು ಖಂಡಿತವಾಗ್ಲು ಅದೇ ಸಮಸ್ಯೆ ಅಂತ ಹೇಳು. ಆಯ್ತಾ, ಎಲ್ಲಿ ಮಾರೋದು ಏನ್ ಕತೆ ಅಂತ ಗೊತ್ತಿಲ್ಲ. ನಾನಾಗ್ಲೇ ಹೇಳಿದ್ನಲ್ಲ, ಅಲ್ಲಿ ವ್ಯಾಪಾರದಾರರು ಬರ್ತಾರೆ ಅಂತ ಹೇಳ್ಬಿಟ್ಟು. ಈಗ ಹಣೆ ಎಷ್ಟು ಬೆಳಿತಾನೆ, ಶಂಕರನ್ ಎಷ್ಟು ಬೆಳಿತಾನೆ, ನಮ್ಮ ಮೀನಕ್ಕೆ ಎಷ್ಟು ಬೆಳಿತಾಳೆ, ಎಷ್ಟು ಕುಂಟಲ್ ಆಯ್ತದೆ ಅಂತ ಹೇಳ್ಬಿಟ್ಟು ಅದ ಒಂದು ಅಂದಾಜ್ ಕೊಟ್ಬಿಡೋದು ಅವ್ರಿಗೆ. ಕೊಟ್ರೆ ಅಂಕಿಅಂಶ ಅವ್ರಿಗೆ ಇನ್ನು ನಿರೀಕ್ಷೆ ಜಾಸ್ತಿ ಇರ್ತದೆ. ಈಗ ನೀನು 4 ಕುಂಟಾಲ್ ಬೆಳೆದ್ರೆ ಅವ್ರಿಗೊಂದು 20 ಕುಂಟಾಲ್ ಬೇಕು ಅಂತ ಇರ್ತದೆ. ಇಂಥದ್ದೆಲ್ಲ ಮಾತಾಡ್ಕೋಬಹುದು. ಈಗ ನಾನು ಜಾಸ್ತಿ ಬೆಳಿಬಹುದಾ, ಬಿಡ್ಬೋದ, ಈ ತರದ ವಿಚಾರಗಳು. ಇದ್ರ ಜೊತೆಗೆ ಇದ ನೋಡು, ಬೆಳೆಯೋದ್ ಹೆಂಗೆ, ಏನು ರೋಗ ರುಜಿನ ಬರ್ತದೆ, ಯಾವಾಗ ರೋಗ ರುಜಿನ ಏನು ಬರೋದಿಲ್ಲ ಹೇಳಿದ್ದು. ಆಯ್ತಾ, ನೀರು ಎಷ್ಟೆಷ್ಟು ಪ್ರಮಾಣದಲ್ಲಿ ಕೊಡಬೇಕು, ಯಾವಾಗ ಕೊಡಬೇಕು, ಇದರಲ್ಲಿ ಸುಧಾರಿತ ತಳಿಗಳು ಯಾವ್ಯಾವ ಬಂದವೆ. ಯಾಕೆ ಅಂತ ಅಂದ್ರೆ, ನೀನ್ ನಾಟಿ ತಳಿ ಹಾಕೊಂಡ್ರೆ ಇಳುವರಿ ಜಾಸ್ತಿ ಬರಕಲ್ಲ, ಅದೇ ಸುಧಾರಿತ ತಳಿ ಹಾಕೊಂಡ್ರೆ ಇಳುವರಿ ಹೆಚ್ಚಿಗೆ ಬರ್ತದೆ, ಜಾಸ್ತಿ ಬರ್ತದೆ, ಒಳ್ಳೆ ರೇಟು ಸಿಗ್ತದೆ. ಹೌದು, ಇವೆಲ್ಲನೂ ನಾವು ತಿಳ್ಕೋಬಹುದು ರೈತರಾಗಿ. ಆಯ್ತಾ, ನೋಡು ಇದಿಷ್ಟೇ ಅಲ್ಲ, ಈಗ ಇವೆಲ್ಲನೂ ಕೊಂಡ್ಕೊಂಡು ವಿದೇಶಗಳಿಗೆ ಸರಬರಾಜು ಮಾಡೋ ಅಂತ ರಫ್ತುದಾರರು ಇರ್ತಾರೆ, ಅವ್ರಿಗೂ ಒಂದ್ ಅಂದಾಜ್ ಸಿಗ್ಬೇಕಲ್ಲ. ಅವ್ರು ನಮ್ಮ ರಾಜ್ಯದಲ್ಲಿ ಎಷ್ಟು ಬೆಳಿತಾವ್ರೆ, ಯಾವ ಭಾಗದಲ್ಲಿ ಬೆಳಿತಾವ್ರೆ, ಹೆಂಗ್ ಬೆಳಿತಾವ್ರೆ, ಇದೆಲ್ಲ ಅವ್ರು ತಿಳ್ಕೊತಾರೆ. ಅವ್ರು ಇದನ್ನೆಲ್ಲ ತಿಳ್ಕೊಬಿಟ್ಟು ಅವ್ರಿಗೆ ರಫ್ತು ಮಾಡೋ ಅಂತದ್ ಹೆಂಗೆ ಅಂದಾಜ್ ಸಿಗ್ತದೆ ಅವ್ರಿಗೂ. ಆಮೇಲೆ ವಿದೇಶದಿಂದ ಬರ್ತಾರೆ ಅಂತ ಅಂತ ಅಂದಲ್ಲ, ಅವ್ರಿಗೂ ಒಂದ್ ಅಂದಾಜ್ ಸಿಗ್ತದೆ, ನೋಡಿ ಈ ತರ ಎಲ್ಲ ಬೆಳಿತಾವ್ರೆ, ಇದ್ ತರ್ಸ್ಕೋಬೇಕು, ಇದ್ರಲ್ಲಿ ಇಷ್ಟೆಲ್ಲ ಅನುಕೂಲ ಇರೋದ್ರಿಂದ ನಮಗೂ ಅನುಕೂಲ ಆಯ್ತದೆ ಅನ್ನೋದು ಅವ್ರಿಗೆ. ಹಿಂಗೆ ಎಲ್ಲಾರನು ದೃಷ್ಟಿಕೋನದಲ್ಲಿ ಇಟ್ಕೊಂಡು ಮಾಡ್ತಾ ಇರ ಅಂತ. ಈಗ ನಾಳೆ ಬೆಳಗ್ಗೆ ಹೋಗೋಣ ಅಂತ ಹೇಳಿ ನಾನು ಮಾತಾಡಿದ್ನಲ್ಲ, ಬೆಳಗ್ಗೆ ಹೋಗ್ಲೇಬೇಕು. ಅಲ್ಲ, ಈಗಾಗಲೇ 2 ದಿನ ಆಗೋಯ್ತಲ್ಲ, ಇವತ್ತಿಗೆ 2 ದಿವಸ ಆಯ್ತು, 2 ದಿವಸ ಚಳಿ ಅಂತ ಮಲಿಕಂದ ನಾನು ಹೇಳಕ್ಕಾಗದೇ ಹಿಂಗಾಗ್ಬಿಡ್ತು. ನೀನು ಯಾವಾಗ್ಲೂ ಅರ್ಲಿ ಮಾರ್ನಿಂಗ್ 9 ಮಾಡ್ಕೋಬೇಡ. ಆಯ್ತಾ, ಸಿಕ್ಕಾಬಟ್ಟೆ ಅರ್ಲಿ ಮಾರ್ನಿಂಗ್ ಅಂತ 4 ಎದ್ದೇಳ್ಬೇಕಾಯ್ತದೆ ಬೆಳಿಗ್ಗೆ. ಅಯ್ಯೋ, ಎಲ್ಲರೂ ಹೋಗೋದು ಅಂತ ಅಂತಂದ್ರೆ ನಿದ್ದೆ ಬರಕಲ್ಲ ನಂಗೆ ರಾತ್ರಿ. ದಿಟ ಅನ್ನು ನೀನು ಕಳೆದ ವಾರ ಸಿಗ್ದೋನ್ ಮತ್ತೆ ಸಿಗದೆ ಹೋಗಿದ್ದೆ ನನ್ಗೆ ಈಗ ಆಗಿ ಸಮಸ್ಯೆ. ಇಲ್ಲಾಂದಿದ್ರೆ ನಾವು ನೆನ್ನೆ ನಾರು ಹೋಗ್ಬೋದಾಯ್ತು, ಇವತ್ತು ಬೆಳಗ್ಗೆನಾರು ಹೋಗ್ಬೋದಾಯ್ತು, ಇನ್ನೂ ಒಂದಿನ ಟೈಮ್ ಐತಲ್ಲ ನಾಳಿಕೆ. ನೋಡು ನಾನು ಊರಲ್ಲಿಲ್ಲ ಕಾಣ್ತಾ ಇಲ್ಲ ಅಂತ ಅನ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋದಲ್ಲ ನೀನು, ಬಂದು ಬಡದೆಬ್ಬಿಸ್ಬೇಕು ನನ್ನ. ಆಮೇಲೆ ಇನ್ನೊಂದೇನ್ ಗೊತ್ತಾ, ರಾತ್ರಿವರೆಗೂ ಒಸಿ ಅವು ಇವು ಎಲ್ಲ ಭಂಗ ಮಾಡಿರ್ತಿಯಲ್ಲ, ಸಮಾಧಾನವಾಗಿ ನಿದ್ರೆ ಮಾಡ್ಲಿ ಅಂತ ನಾನು ಸುಮ್ಮನೆ ಆಯ್ತೀನಿ. ನೀನ್ ಹೇಳ್ದಂಗೆ ಚಳಿ ಜಾಸ್ತಿಯಾ, ಆಮೇಲೆ ನೀನೇನಾದ್ರು ಸಿಟ್ಕಂದೆ ಏನಾದ್ರು ಅದಿದು ಹೇಳ್ದೆ ಹೋಗ್ಬಿಟ್ರೆ ಅಂತ ಹೇಳಿ ಹೇಳಸಕ್ ಬರಲಿಲ್ಲ ಆಟೆಯ. ಅಂದ್ರೆ ಹಣೆ ಪೂರ್ತಿ ವರ್ಷ ಪೂರ್ತಿ ಮಲಗಿರ್ಲಿ, ನನಗೆ ಬೇಕಾದಾಗ ಮಾತ್ರ ಹೇಳ್ಸನ ಅಂತ. ಹಂಗಲ್ಲ ಅಂದ್ರೆ ದಣಿವಾಗಿರೋ ದೇಹವ ಒಸಿ ವಿಶ್ರಾಂತಿ ಕೊಡ್ಲಿ ಅಂತ ಹಂಗಂತ ಸುಮ್ಮನೆ. ದಣಿವೆಲ್ಲಿ ಶಂಕರಣ್ಣ, ದಣಿವೆ ಗೊತ್ತಿಲ್ಲ ನಂಗೆ ಅಷ್ಟು ಕೆಲಸ ಮಾಡೋದಿಂದ. ಅದಕ್ಕೆ ಹೇಳಿತ್ತು ಒಸಿಯ ರೆಸ್ಟ್ ಮಾಡ್ಲಿ ಅಂತವ, ಆದ್ರೆ ನಾಳೆ ಬೆಳಿಗ್ಗೆ ಮರ್ತ್ ಬಿಡ್ಬೇಡ. ಇಲ್ಲ ಇಲ್ಲ ಇದೇನು ಅಲಾರಾಮ್ ಅಂತಾರಲ್ಲ, ನೀನು ಒಸಿಯ ನಿಮ್ಮನೆ ಹುಂಜೆ ಹೋಗ್ಬಿತ್ತಂದ್ ಅವ್ರನ್ನ ಕೊಟ್ಟಿಗೆ ಕೊಟ್ಟು ರಾತ್ರಿ ನಿದ್ದೆ ಮಾಡಕ್ಕಲ್ಲ ಅಲಾರಾಮ್ ಯಾಕೆ ನಂಗೆ. ಅಲ್ಲ ಬಿಟ್ಟು ಎಲ್ಲರೂ ಹೋಗ್ಬೇಕು ಅಂತಂದಾಗ ನೀನ್ ಇದು ಬರಕ್ಕಲ್ಲ, ಆಗಾಗ ಟೈಮ್ ನೋಡ್ತಾನೆ ಇರೋದಯ್ಯ, ಓ ಇನ್ನು ಎರಡ್ ಗಂಟೆ ಇನ್ನು ಎರಡೂವರೆ ಗಂಟೆ ಅಂತಂದೇ ಹೊರತು ನಿದ್ದೆ ಬರಕ್ಕಲ್ಲ. ಬೆಂಗಳೂರಲ್ಲಿ ಅರಮನೆ ಮೈದಾನದಲ್ಲಿ ಮಾಡಿರ್ತದ, ಈಗ ನಾಳಿಕ್ ಲಾಸ್ಟ್ ಅದು. ಹೌದು, ಯಾರ್ಯಾರು ನಾಳಿಕ್ ನೋಡ್ಬೇಕು ಅಂತ ಆಯ್ತು, ನಾಳಿಕ್ ಬೆಳಗ್ಗೆ ಹೊತ್ತರಲ್ಲಿ ಹೋಗ್ಬಿಟ್ಟು ನೋಡ್ಕೊಂಡು ಬಂದ್ಬಿಟ್ರೆ ಆಯ್ತು ಅಷ್ಟೇ. ಹೊತ್ತರನೇ ಬೇಗ ಇದ್ಬಿಟ್ರೆ ಬಸ್ಸಿಗೆ ಹೋಗೋಣ, ಹೆಂಗಿದ್ರು ಮೊದಲನೇ ಬಸ್ ಐತಲ್ಲಪ್ಪ, ನಾಲ್ಕು ಮುಕ್ಕಲ್ ಐದು ಗಂಟೆ ಹೊಂಟು ಬಿಡ್ತಾನೆ. ಅಲ್ಲಿಗೆ ಹೆಂಗಿದ್ರು ನಾವು ಹೆಚ್ಚು ಕಮ್ಮಿ ಒಂದ್ 9-9:30 ಹೋಯ್ತಿವಿ. ಈಗೇನು ಆ ರೋಡ್ ಪಾಡೆಲ್ಲ ಬಹಳ ವೈನಾಗೈತಲ್ಲ ಮೀನಕ ಜುಂಜು ತಗೊಂಡ್ ಹೋಗ್ಬಿಡ್ತಾನೆ. ನಾವ್ ಅದೆಲ್ಲಿ ಇಳಿಬೇಕು ಅಂತ, ಹೆಂಗಿರೋ ಅಣ್ಣನ ಜೊತೆ ಹೋಗುತ್ತೆ ಅಂತ ನಮ್ಗೆ ಸಮಸ್ಯೆ ಹಾಕೋಲ್ಲ. ಅವ್ನ ಹಿಂದೆ ನಾವು ಹೋಯ್ತಾ ಇದ್ರೆ ಕರ್ಕೊಂಡು ಹೊಂಟು ಬಿಡ್ತಾನೆ, ಯಾವ್ಯಾವ ಬಸ್ ಸಿಗತ್ಬೇಕು ಅಂತ ಹೇಳ್ಕೊಂಡು ಕರ್ಕೊಂಡು ಹೋದ್ರೆ ಸಂಜೆ ಒಸಿ ಲೇಟ್ ಆದ್ರೂ ಪರವಾಗಿಲ್ಲ, ನಮ್ಮ ಮನೆಯೊಳಗೆ ಹೇಳಿರ್ತೀನಿ ದನ ಕದ್ದು ಹಾಲ್ಗಿಲ್ ಕರೆದು ಕೊಡ್ತಾರೆ. ಅಲ್ಲ ಅದು ಬೇಕಾದ್ರೆ ಮಾಡೋದಂತೆ, ನಾನು ಕಳ್ಸಲ ಹೇಳಿದೇನಂತ ಹೇಳಿದಣ್ಣ, ಮೂರ್ ದಿನನು ಉಳ್ಕೊಳ್ಳೋಣ ಅಂತ ಹೇಳಿದ್ದೆ. ಈ ಕಾಲ್ ನಾವು ಹೆಚ್ಚಾಗ್ಲಾಗಿ ಮೂರ್ ದಿನ ಹೋಗಿ ಒಂದ್ ದಿನಕ್ಕೆ ಬಂತು, ನೀನ್ ನೆನಪಿಸ್ತಂಗೆ ಇವತ್ತು ಬೇಗ ಮಂಕ ಬಿಡೋಣ, ಬೆಳಗ್ಗೆ ಒಸಿ ಬೇಗ ಎದ್ರೆ ನಾಳೆ ಒಂದಿನ ಅಲ್ಲಿ ತಂಗ ವ್ಯವಸ್ಥೆ ಮಾಡಿಸು, ಉಳ್ಕೊಂಡಿದ್ದು ಬೇಕಾದ್ರೆ ಭಾನುವಾರಕ್ಕೆ ಬೇಕಾದ್ರೆ ಬರೋದಂತೆ. ಆಯ್ತು ಮಾರಂತ ಹಂಗೆ ಮಾಡೋದಂತೆ. ಆಯ್ತಾ, ಇದು ಒಂದು ಶಂಕರಣ, ಇದು ನಾಳೆಗೆ ಅಂತ ಹೋಗೋದು ಫೈನಲ್ ಆಯ್ತು, ನಾಳೆಗೆ ಹೋಗಿ ಬರೋಣ. ಈಗ ನೋಡಪ್ಪ, ಈ ನಮ್ಮ ಇದಿತ್ತಲ್ಲ ಎಂತದು ತೆಂಗು ಮಂಡಳಿ ಅಂತ ಹೇಳಿ ಕರಿತೀವಲ್ಲ, ತೆಂಗು ಮಂಡಳರು ಒಂದು ಯೋಜನೆ ಬಿಟ್ಟವ್ರೀಗ. ಯಾವ್ದಪ್ಪ ಯೋಜನೆ ಅಂತ ಅಂದ್ರೆ, ಕೇರ ಸುರಕ್ಷಾ ವಿಮಾ ಯೋಜನೆ ಅಂತ. ಅಂದ್ರೆ ಅಲ್ಲೂ ಇನ್ಶೂರೆನ್ಸ್ ವಿಮೆ ಕೊಡ್ತಾರೆ ಅನ್ನಂಗಾಯ್ತು. ಅದು ಏನಾಗ್ಬಿಟ್ಟೈತೆ ಅಂದ್ರೆ ಶಂಕರಣ್ಣ, ಈಗ ನೋಡು ಹಿಂದೆಲ್ಲವ ನಮ್ಗೆ ಏನೇನ್ ಬೇಕೋ ಬೆಳ್ಕೊಂಡ್ ತಿಂತ ಇದ್ದ, ಆಮೇಲೆ ಸ್ವಲ್ಪ ಸೋಮಾರ್ಗಳಾಗಣ ಅಂತ ಅನ್ಕೊಂಡು ಏನ್ ಮಾಡ್ಕೊಂಡು ಬರೀ ಅಡಕೆ ತೆಂಗು ಅಡಕೆ ತೆಂಗು ಹಾಕೋದು, ವಾರ್ಷಿಕ ಬೆಳೆಗಳ ಬೆಳ್ಕೊಳ್ಳೋದು, ಸುಮ್ಮ ಕೂತ್ಕೊಳ್ಳೋದು. ಈಗ ತೆಂಗು ತೆಂಗು ತೆಂಗು ಅಂತ ಎಲ್ಲ ಕಡೆ ತೆಂಗು ಹಾಕೊಂಡು ಎಲ್ಲ ಕಡೆ ತೆಂಗು ಆಗೈತೆ. ಹೌದು, ಆಯ್ತಾ, ತೆಂಗಿದ್ರು ಡಿಮ್ಯಾಂಡ್ ಆಯ್ತು ಬಿಡು, ಒಳ್ಳೆ ರೇಟ್ ಬಂದೈತೆ ಅದಕ್ಕೆ. ಆಯ್ತಾ, ಈಗ ತೊಂದ್ರೆ ಏನಾಗೈತೆ ಅಂತ ಅಂದ್ರೆ, ಎಲ್ಲಾರು ತೆಂಗು ಹಾಕೊಂಡು ಶಂಕರಣ, ಈ ತೆಂಗಿನಕಾಯಿ ಕೆಡುವುದರು ಇಲ್ಲಂಗಾಗ್ಬಿಟ್ಟವ್ರೆ. ಅಂದ್ರೆ ಈಗ ಮರ ಹತ್ತವ್ರಿಲ್ಲ, ಮರ ಹತ್ತರು. ಅದು ಏನಾಗ್ಬಿಟ್ಟೈತೆ ಅಂದ್ರೆ, ಹಿಂದೆ ಊರಲ್ಲಿ ಒಂದ್ 8-10 ಜನನಾರು ಮರ ಹತ್ತವ್ರು ಇರೋರು, ಹೊಸಿಯ ವಯಸ್ಸಾದವರು ಬಹಳ ನೀಟಾಗಿ ಹತ್ಕೊಂಡು ಸೊಂಟಕ್ಕೆ ಈ ದಾರ ಗಿರ ಕಟ್ಕೊಂಡು ಇಲ್ಲ ಬಟ್ಟೆ ಗಿಟ್ಟೆ ಕಟ್ಕೊಂಡು ಗುಡು ಗುಡು ಗುಡ್ ಹತ್ಬಿಡೋರು, ಹತ್ತರು ಹತ್ತಿದ ಗೊತ್ತಾಗ್ತಿತ್ತಿಲ್ಲ. ಅದಾದ್ಮೇಲೆ ಈಗ ಹೊಸಿ ಅವು ಇವು ಮಿಷಿನ್ ಗಿಸಿನ್ ಎಲ್ಲ ಬಂದು ಎಲ್ಲ ಬಂದವಲ್ಲ, ಹತ್ತಕ್ಕಾಕಲ್ಲ. ಆಯ್ತಾ, ಹತ್ತಕ್ಕಾಕಲ್ಲ, ಹತ್ತಕ್ಕೆ ಇನ್ನು ಮುಂದೆ ನೋಡ್ತಾರೆ, ಏನಾರು ಆಯ್ತಪ್ಪಿ ಬಿದ್ಬಿಟ್ಟು ಅಂತ ಅಂತ ಅಂತ ಅಂದ್ರೆ ಭಾರಿ ತೊಂದ್ರೆ. ತೊಂದ್ರೆ ಏನು, ಜೀವಕ್ಕೆ ಹಾನಿ ಅಲ್ಲ ಅಣ್ಣ, ಜೀವಕ್ಕೆ ಹಾನಿ, ಅಂಗವೈಕಲ್ಯ ಆಗ್ಬಹುದು, ಏನೋ ಒಂದು ಆಯ್ತದೆ. ಆಯ್ತಾ, ಹಂಗಾಗಿ ಹತ್ತರು ಇಲ್ಲ ಕೆಡವರು ಇಲ್ಲ ಹಂಗಾಗ್ಬಿಟ್ಟೈತೆ. ಈಗ ಎಷ್ಟು ಡಿಮ್ಯಾಂಡ್ ಬಂದೈತೆ ಅಂತ ಅಂದ್ರೆ ಶಂಕರಣ್ಣ, ಅದಕ್ಕೆ ಮರ ಹತ್ತಕ್ಕೆ ಮರಕ್ಕಿಷ್ಟು ಅಂತ ಹೇಳ್ಬಿಟ್ಟು ನೀನ್ ಎಷ್ಟು ಕಾಯಿ ಕೆಡಿಸ್ಕ, ಮರಕ್ಕಿಷ್ಟು ಕೊಡ್ಬೇಕು ಅಂತ. ಅದಾದ್ಮೇಲೆ ಜೊತೆಗೆ ಕಾಯಿ ಬೇರೆ ಕೊಡ್ಬೇಕು, ಕಾಯಿ ಬೇರೆ ಕೊಡ್ಬೇಕು. ಆಯ್ತಾ, ಕೆಲವರು ಒಂದ್ ಕಾಯಿಗೆ ಇಷ್ಟು ಅಂತ ತಗೋತಾರೆ. ಈ ತೆಂಗಿಂದು ಅಡಕೆದು ದೊಡ್ಡ ಸಮಸ್ಯೆ ಆಗ್ಬಿಟ್ಟೈತಿ. ಈ ತರ ಮರ ಹತ್ತದು, ಮರ ಹತ್ತರು ಇಲ್ಲ ಕೆಡೋರು. ಈಗ ಅದಕ್ಕೆ ಏನ್ ಮಾಡ್ಬಿಟ್ರು ಅಂತ ಅಂದ್ರೆ, ಈ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಮತ್ತೆ ಕಾಲೇಜು ಇವೆಲ್ಲ ಅವಲ್ಲ, ಅಲ್ಲೆಲ್ಲವ ಟ್ರೈನಿಂಗ್ ಕೊಡ್ತಾರೆ ಮರ ಹತ್ತದ ಹೆಂಗೆ. ಮರ ಹತ್ತದಕ್ಕೆ ಒಂದ್ ಮಿಷನ್ ಬಂದೈತೆ ಅಂದ್ರೆ, ನೀನು ಅದ ಬಳಕೆ ಮಾಡ್ಕೊಂಡು ಹತ್ತದ ಹೆಂಗೆ, ಯಾವ ಸೂಕ್ಷ್ಮ ಎಲ್ಲ ತಿಳ್ಕೋಬೇಕು, ಏನು ಅಪಘಾತ ಆಗದಂಗೆ, ಹೆಚ್ಚು ಕಮ್ಮಿ ಆಗದಂಗೆ, ಸುರಕ್ಷಿತವಾಗಿಟ್ಟು ಹೆಂಗ್ ಕೆಡಕೊಂಡು ಹೆಂಗ್ ಇಳಿಬೇಕು, ಇದ ಕೊಡ್ತಾರೆ. ಅದ ಇವತ್ತು ನಮ್ಮ ಸುಮಾರು ಜನ ಹುಡುಗರು ತಗತವ್ರೆ ಟ್ರೈನಿಂಗ್ ತಗೊಂಡು, ಕಾಯಿ ಕೆಡವಕ್ಕೆ ಅಂತ ಅನ್ಕೊಂಡು ಊರೂರ ಮೇಲೆ ಹೋಗೋದು. ಹೌದೌದು, ಬೈಕ್ ಮೇಲೆ ಹಾಕೊಂಡು ಹಿಂಗಡಿ ಮಿಷಿನ್ ಕಟ್ಕೊಂಡು ಜುಯ್ಯನ್ನು ಹೋಯ್ತಿರ್ತಾರೆ. 15-20 ದಿವಸ ಮುಂಚಿತವಾಗಿ ಬುಕ್ಕಿಂಗ್ ಮಾಡ್ಬೇಕವ್ರೆ. ಹೌದೌದು. ಆಮೇಲೆ ನೋಡು, ಇದ್ರ ಕಡೆಯ ಈ ಕಾರವಾರ ಅಂತೀವಲ್ಲ, ಉತ್ತರ ಕನ್ನಡ ಅಂತ ಹೇಳ್ಬಿಟ್ಟು ಕರಿತೀವಲ್ಲ, ಆ ಉತ್ತರ ಕನ್ನಡದಲ್ಲಿ ಒಂದು ಟೀಮ್ ನೇ ಮಾಡ್ಕೊಬಿಟ್ರು ಅಂತ ಅಡಕೆ ಕೆಡವರು. ಅಡಕೆ ಕೆಡುವ ಟೀಮ್ ಅಂತ, ಅಡಕೆ ಕೆಡುವ ಟೀಮ್. ಅವರು ಟೀಮ್ ಮಾಡ್ಕೊಂಡು ಫೋನ್ ಮಾಡಿ ಬುಕ್ ಮಾಡ್ಬೇಕಂತ ಅವ್ರನ್ನ ಇಂಥ ದಿವಸ ಬನ್ನಿ ಅಂತ ಅಡ್ವಾನ್ಸ್ ಆಗಿ ಅವ್ರು ಹೋಗಿ ಕೆಡಿ ಕೊಟ್ಬಿಟ್ಟು ಬರ್ತಾರೆ ಅವತ್ತು. ಅವ್ರು ಒಂದ್ 8 ಜನ ಇರ್ತಾರಂತೆ, ಅವರೇ ಕೆಡಬಹುದು, ಅವರೆಲ್ಲಾನು ಹೆಕ್ ಕೊಡೋದು, ಎಲ್ಲ ಎಲ್ಲಿ ಬೇಕೋ ಅಲ್ಲಿ ಹಾಕೊಡೋದು, ಈ ತರದ್ ಮಾಡ್ತಾರಂತೆ. ಹಿಂಗೆ ಈಗ ಇದೊಂದು ಉದ್ಯೋಗ ಆಗಿ ಆಗ್ಬಿಟ್ಟೈತೆ. ಅಲ್ಲ ಒಳ್ಳೆ ಕೆಲಸ ಒಳ್ಳೆ ಕೆಲಸ ಒಳ್ಳೆ ದುಡ್ಮುವೆ ಮತ್ತೆ ಯಾಕೆಂತಂದ್ರೆ ಈಗ ಅಷ್ಟೊಂದು ಕೌಶಲ್ಯ ಇರೋರು ಯಾರು ಇರಕ್ಕಲ್ಲ. ಮರಕ್ಕೆ 20 ರೂಪಾಯಿ ಅಂತ ಅಂದ್ರೆ ಮತ್ತೆ ಒಂದು ತೋಟದಲ್ಲಿ ಎಷ್ಟು ಮರ ಇರ್ತವೆ, ಒಂದು ತೋಟದಲ್ಲಿ ಎಷ್ಟು ಮರ, ಒಂದು 100 ಅಂತ ಅಂದ್ರೆ ಎಷ್ಟು ದುಡ್ಡು ಆಯ್ತಲ್ಲ. ಅದಕ್ಕೆ ಇವ್ರು ಒಟ್ಟೊಟ್ಟಿಗೆ ಹೋಯ್ತಾರ, ಒಂದು ತೋಟ ಒಂದು 4-5 ಜನ ಹತ್ತಿ ಕೆಡವಕ್ಕೆ ಶುರು ಮಾಡಿದ್ರೆ ಇನ್ನೊಂದು ತೋಟ ಇನ್ನೊಂದು 4-5 ಜನ ಹತ್ತಿ ಕೆಡವಕ್ಕೆ ಶುರು ಮಾಡ್ಕತ್ತಾರೆ. ನೀನ್ ಹೇಳ್ದಂಗೆ ಒಳ್ಳೆ ದುಡ್ಮೆ. ಆಮೇಲೆ ಆಗ್ಲೇ ಏನೋ ಹೇಳ್ತಿದ್ದಲ್ಲ, ಹೊಸಿ ಎಚ್ಚರಿಕೆ ಬೇಕು ಅಣ್ಣ. ಎಚ್ಚರಿಕೆ ಬೇಕು, ಎಚ್ಚರಿಕೆ ತಗತ್ತಾರೆ, ಎಲ್ಲರೂ ತಗತ್ತಾರೆ, ತಗೊಳ್ಳಬೇಕು. ಅದಕ್ಕೆ ನಾನು ಹೇಳಿದ್ನಲ್ಲ ಟ್ರೈನಿಂಗ್ ಕೊಡ್ತಾರೆ ಅಂತ ಅನ್ಕೊಂಡು, ಇದ್ರ ಜೊತೆಗೆ ನೋಡು ನಾನು ಆಗ್ಲೇ ಹೇಳ್ದಂಗೆ ತೆಂಗು ಮಂಡಳಿಯವರು ಒಂದು ಕೇರಾ ಸುರಕ್ಷಾ ವಿಮಾ ಯೋಜನೆ ಅಂತ ಮಾಡವ್ರೆ. ಅಂತ ಅಂದ್ರೆ ತೆಂಗಿನ ಮರ ಹತ್ತರು ಇರ್ತಾರಲ್ಲ, ಅವರು ತೆಂಗಿನ ಮರ ಹತ್ತ ಅಂತಾರು. ಅದು ಯಾವ್ದ ಕಾರಣಕ್ಕೆ, ಈಗ ಕಾಯಿ ಕೆಡವಕ್ಕೆ ಹತ್ಬಹುದು, ನೀರ ಕುಯ್ಯಲಕ್ಕೆ ಹತ್ಬಹುದು, ಆಮೇಲೆ ಎಳ್ನೀರ್ ಕೆಡವಕ್ಕೆ ಹತ್ಬಹುದು, ತೆಂಗಿನಕಾಯಿ ಕುಯ್ಯಕ್ ಹತ್ಬಹುದು. ಆಯ್ತಾ, ಎಳ್ನೀರ್ ಕುಯ್ಯ ಅಂತಾರು, ಅವ್ರದ್ದು ಒಂದ್ ಟೀಮ್ ಐತಿ. ಈಗ ಹೋಗೋದು ಟೀಮ್ ಗಟ್ಲೆ ಹೋಗೋದು, ಎಳ್ನೀರ್ ಕತ್ತರಿಸ್ಕೊಳ್ಳೋದು, ಬರೋದು, ಈ ತರದ್ದು ನಡೀತೈತೆ. ಆಮೇಲೆ ನೋಡು, ಈ ತೆಂಗಿನದು ಬೀಜೋತ್ಪಾದನೆ ಮಾಡ್ತಾರಲ್ಲ ಸಸಿ ಪಸಿ ಮಾಡಕ್ಕೆ, ಅದು ನೋಡಿ ಮಾಡ್ಬೇಕಾಯ್ತದೆ. ಅಂದ್ರೆ ಈ ಕಾರಣಕ್ಕೆಲ್ಲವ ಮರ ಹತ್ತ ಅಂತಾರ ಇರ್ತಾರೆ, ಇದ್ದೇ ಇರ್ತಾರೆ. ಇವ್ರಿಗೆ ಮರ ಹತ್ತ ಅಂತರ್ಗೆ ಒಂದ್ ವಿಮೆ ಅಂತ ಹೇಳಿ ಮಾಡ್ಬಿಟ್ಟವ್ರು ಅವ್ರು. ಹೌದಾ? ಒಂದು ವಿಮೆ ಅಂತ ಅಂತ ವಿಮೆ ಅಂತ ಅಂದ್ರೆ ಏನಾರು ಹೆಚ್ಚು ಕಮ್ಮಿ ಆಯ್ತು ಅಂತ ಅಂದ್ರೆ ಹತ್ತಾಗ ಬೀಳಬಹುದು, ಕೈ ಕಾಲು ಕಟ್ ಆಗ್ಬಹುದು, ಇಲ್ಲ ಪ್ರಾಣವೇ ಹೋಗ್ಬಹುದು, ಇನ್ನೇನೋ ಒಂದ್ ಆಗ್ಬಹುದು. ಅಂತರ್ಗೆ ಒಂದು ವಿಮೆ ಅಂತ ಹೇಳ್ಬಿಟ್ಟು ಒಂದು ಒಳ್ಳೆ ಸುರಕ್ಷತೆ ಇದ್ದಂಗೆ, ಸುರಕ್ಷತೆ ಇದ್ದಂಗೆ ನೋಡು. ಈ ವಿಮೆಯ 7 ಲಕ್ಷಕ್ಕೆ ಕೊಡ್ತಾರೆ. ಹೌದಾ? 7 ಲಕ್ಷಕ್ಕೆ. ಓಹೋ, 7 ಲಕ್ಷಕ್ಕೆ ಕೊಡ್ತಾರೆ. ಇದಕ್ಕೆ ಕಂತ ಅಂತ ಹೇಳ್ಬಿಟ್ಟು ಕಟ್ಬೇಕು, ಒಂದ್ ವರ್ಷಕ್ಕೆ ಇಷ್ಟು ವರ್ಷಕ್ಕೆ ಇಷ್ಟು. ಈಗ ನಾವು ಯಾವ್ದೇ ಒಂದು ಪಾಲಿಸಿ ಮಾಡಿಸ್ಕೊಂಡ್ರು ಅದಕ್ಕೆ ಕಂತು ಕಂತು ಅಂತ ಕಟ್ತೀವಲ್ಲ, ಆ ತರ ಕಂತ್ ಕಟ್ಬೇಕು. ಇದ್ ನೋಡಿ ಹೆಂಗೈತೆ ಅಂತ ಅಂತಂದ್ರೆ, ಒಂದ್ ವರ್ಷಕ್ಕೆ GST PST ಎಲ್ಲ ಸೇರಿ 956 ರೂಪಾಯಿ ಕಟ್ಬೇಕಂತೆ. ಒಂದ್ ವರ್ಷಕ್ಕೆ ನಮ್ಮ ಒಂತಿಗೆ ಮನುಷ್ಯಂಗೆ ಶಂಕರಣ್ಣ ಅಂತ ಅಂದ್ರೆ ಇವನ್ಗೆ 956 ರೂಪಾಯಿ. ಈ 956 ರೂಪಾಯಿನಲ್ಲಿ ಏನು ಅಂತ ಶಂಕರಣ್ಣ, 75% ಮುಕ್ಕಾಲುಸಿ ದುಡ್ಡ ಈ ನಮ್ಮ ತೆಂಗು ಮಂಡಳಿಯವರು ಕಟ್ತಾರೆ. ಅಂದ್ರೆ ಹೆಚ್ಚು ಕಮ್ಮಿ 717 ರೂಪಾಯಿ. ಈಗ ನಿನಗೆ ವಿಮೆ ಬೇಕು ಅಂತ ಅಂದ್ರೆ ನೀನ್ ನೋಡು, ನೀನು ಬರೀ 25% ಕಟ್ಟಬೇಕು. 25% ಅಂದ್ರೆ 956 ರೂಪಾಯಿನಲ್ಲಿ 25% ಅಂತ ಅಂದ್ರೆ 239 ರೂಪಾಯಿ ನೀನ್ ಕಟ್ಟಬೇಕು. ಅಷ್ಟೇ, ತೆಂಗು ಮಂಡಳಿಯರು 75% 717 ರೂಪಾಯಿ ಕಟ್ತಾರೆ. ಇಷ್ಟು ಕಟ್ಟದು ಅಂತ ಅಂತ ಅಂದ್ರೆ 7 ಲಕ್ಷ ರೂಪಾಯಿ ವಿಮೆ ಬಂದಂಗ್ ನೋಡಪ್ಪ. ನನಗೆ ನೀನು ಆಗ್ಲೇ ಹೇಳ್ದಾಗ ಹೋಸಿ ಗಾಬರಿ ಆಗ್ಬಿಡ್ತು. ಅಂದ್ರೆ ವರ್ಷಕ್ಕೆ ಕಂತು 956 ರೂಪಾಯಿ ಕಟ್ಬೇಕು ಅಂದಲ್ಲ, ಅದ ಒಬ್ಬನೇ ಕಟ್ಬೇಕೇನೋ ಅಂತ ಅನ್ಕೊಂಡಿಲ್ಲ. ಈಗ ನಿನ್ನ ಒಂದಕ್ಕೆ ಎಷ್ಟು ಬರ್ತದಪ್ಪ, 239 ರೂಪಾಯಿ. ಇಷ್ಟು ಕಟ್ಟಿದ್ರೆ 700 ರೂಪಾಯಿ ಅವ್ರು ಹಾಕ್ತಾರೆ, 700 ರೂಪಾಯಿ ನಿನಗೆ ವಿಮೆ ಬರ್ತದೆ. ಆಯ್ತಾ, ವಿಮೆ ಬರ್ತದೆ. ಏನಾದ್ರು ಅಪಘಾತಗಳು ಆಗದ್ ಬೇಡ ಶಂಕರಣ್ಣ, ಆಗದೆ ಬೇಡ. ಆದಂತ ಸಂದರ್ಭದಲ್ಲಿ ಒಂದು 72 ಗಂಟೆ ಒಳಗಡೆ ಅವ್ರಿಗೆ ಒಂದ್ 3 ದಿವಸದ ಒಳಗಡೆ ಈ ತರ ಆಗೈತೆ, ತೆಂಗಿನ ಮರ ಹತ್ತಂತ ಸಂದರ್ಭದಲ್ಲಿ ಹಿಂಗೆ ಅಪಘಾತ ಆಗಿ ಬಿದ್ದು ಮಾಡಿ ಏನೋ ಒಂದಾಗಿ ಈ ತರ ಆಗೈತೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಮಾಹಿತಿ ಕೊಡ್ಬೇಕು. ಮಾಹಿತಿ ಕೊಟ್ರೆ ಏನ್ ಮಾಡ್ತಾರೆ ಅವ್ರು, ನಮ್ಗೆ ಏನ್ ತೊಂದರೆ ಆಗೈತೆ, ಬಿದ್ದು ಏನ್ ಏಟ್ ಆಗೈತ, ಗಾಯ ಆಗೈತ, ಕೈಕಾಲು ಮುರ್ಕೊಂಡೈತ ಅಂತ ನೋಡ್ಬಿಟ್ಟು ಅವರು 7 ಲಕ್ಷದಲ್ಲಿ ಎಷ್ಟು ಕೊಡಬೇಕು ಅನ್ನೋದನ್ನ ತೀರ್ಮಾನ ಮಾಡಿ ಕೊಡ್ತಾರೆ. ಅಂದ್ರೆ ಇಂತಿಂತದಕ್ಕೆ ಇಷ್ಟಿಷ್ಟು ಅಂತ ಹೇಳಿ ನಿಗದಿ ಮಾಡ್ಕೊಂಡಿರ್ತಾರೆ. ಈಗ ಅಲ್ಪ ಸ್ವಲ್ಪ ಏನಾದ್ರು ಅಂಗವೈಕಲ್ಯ ಆಯ್ತು ಅಂತ ಅಂದ್ರೆ 3.5 ಲಕ್ಷ ರೂಪಾಯಿ ಕೊಡ್ತಾರೆ. ಹೌದಾ? ಆಯ್ತಾ. ಈಗ ಜೀವ ಹೋಯ್ತು ಅಂತ ಅಂತ ಅಂದ್ರೆ 7 ಲಕ್ಷ ರೂಪಾಯಿ ಕೊಡ್ತಾರೆ. ಅಂದ್ರೆ ಅವನು ಯಾವಾಗ ಪಾಲಿಸಿ ಮಾಡಿಸ್ಕೊಂಡಿರ್ತಾನೆ ಅವನು ಯಾರಿಗೆ ಅವನು ಆಧಾರ ತೋರಿಸಿರ್ತಾನೆ, ಹೌದು, ಅಂತವ್ರಿಗೆ 7 ಲಕ್ಷ ರೂಪಾಯಿ ಮನೆಗೆ ಬರ್ತದೆ. ಈಗ ಬಿದ್ದು ಏನಾರ ಏಟಾಗಿ ಆಸ್ಪತ್ರೆಗೆ ಸೇರ್ಕೋಬೇಕು ಅಂತ ಅಂದ್ರೆ ಅಂತ ಟೈಮಲ್ಲೂ ಈ ಔಷಧಿ ಉಪಚಾರ ಎಲ್ಲ ಸೇರಿ ಒಂದ್ 2 ಲಕ್ಷ ರೂಪಾಯಿ ಆಸ್ಪತ್ರೆ ಬಿಲ್ಲು ಅಲ್ಲಿವರೆಗೂ ಕೂಡ ಅಂತ ಒಂದಿದೆ. ಅಂದ್ರೆ ಅದು ಅವನು ಆಸ್ಪತ್ರೆಗೆ ಅಡ್ಮಿಟ್ ಆಗವನೆ ಅಂತ ಹೇಳಿ ಅಲ್ಲಿಂದ ಒಂದ್ 2 ತಿಂಗಳವರೆಗೆ ಅಂತ ಅವಕಾಶ ಇರ್ತದ, 2 ತಿಂಗಳವರೆಗೂ ಇಷ್ಟು ಕೊಡ್ತೀವಿ ಅಂತ ಅನ್ಕೊಂಡು ಕೊಡ್ತಾರೆ. ಏನ್ ತಾತ್ಕಾಲಿಕ ಅಂಗವೈಕಲ್ಯ ಆಯ್ತು ಅಂತ ಅಂದ್ರೆ ಏನೋ ಕಾಲ್ಪಾಲು ಮುಳ್ಳೆ ಪಾಳೆ ಮುರ್ಕೊಂಡು ಇದಾಯ್ತು ಅಂತ ಅಂದ್ರೆ ಅದಕ್ಕೆ ಸುಮಾರು ಒಂದು 21,000 ರೂಪಾಯಿವರೆಗೂ ಕೊಡ್ತಾರೆ. ಅಂದ್ರೆ ಸಣ್ಣದ ಏನಾದ್ರು ಆಪರೇಷನ್ ಗಿರ್ಪರೇಷನ್ ಮಾಡಿಸಿ ಈ ರಾಡ್ ಗಿಡ ಹಾಕೋದು ಅಥವಾ ಜೋಡಣೆ ಮಾಡೋದು ಅಂತ ಇರ್ತದಲ್ಲ, ಅಂತದಕ್ಕೆ ಹಿಂಗೆ ಬೇರೆ ಬೇರೆ ಬೇರೆ ಬೇರೆ ಐತೆ. ಇದು ಎಷ್ಟು ಒಳ್ಳೆ ಯೋಜನೆ ಅಲ್ವಾ ಶಂಕರ. ನೀನು ನಾನು ಆಗ್ಲೇ ಹೇಳಕ್ಕಿದ್ದೆ, ಅವಳು ಆಗ್ಲೇ ಸಿಕ್ತಾಗ ಮೀನಕ್ಕೆ ಅಂತಿದ್ಲು ಏನೋ ಮದ್ವೆ ಫಿಕ್ಸ್ ಆಗ್ಬಿಟ್ಟದೆ, ಎಲ್ಲ ಎಳ್ನೀರಿ ಕೊಟ್ಬಿಟ್ಟು ಮನೇಲಿ ಕಾಯ ಇಲ್ಲ ಅಂತ ಹೇಳಿ ಬೇಜಾರು ಮಾಡ್ಕೊಂತಿದ್ಲಲ್ಲ, ಅಂತ ಟೈಮ್ನಾಗೆ ಇದೊಂದು ಒಳ್ಳೆ ಸುರಕ್ಷಾ ವಿಮಾ ಯೋಜನೆ ಐತಲ್ಲ, ಅರಳು ಮಿಗ್ಲಾಗಿ ತೆಂಗು ಬೆಳೆ ಮಾಡಿ ತೆಂಗಿನ ಒಂದು ತೋಟದಾಗೆ ಮರ ಹತ್ತಿ ಕೀಳಂತವ್ರು ಇರ್ತಾರಲ್ಲ, ಅವ್ರ ಸುರಕ್ಷತೆಗೆ ಕೊಡ್ತಾ ಇರ್ತಕ್ಕಂಥದ್ದು ಒಂದು ಒಳ್ಳೆ ಇಮೆ. ಅಣ್ಣ, ಇದು ಇಮೆ ಯಾವ ಕಂಪನಿಲಿ ಮಾಡಿಸ್ಬೇಕು ಅಂತವ? ಅದು ಅವರು ಬೇರೆ ಜೊತೆ ಎಲ್ಲ ಮಾಡ್ಕೊಂಡವ್ರೆ ಅಂತಂದ್ರೆ, ನೋಡೋದು ಅದು ಸರ್ಕಾರದ್ದೇ ದಿ ನ್ಯೂ ಇಂಡಿಯಾ ಅಶ್ಯೂರೆನ್ಸ್ ಕಂಪನಿ ಅಂತ ಐತಲ್ಲ, ಅವ್ರ ಜೊತೆ ಒಪ್ಪಂದ ಮಾಡ್ಕೊಂಡು ಅವರು ನಮ್ಗೆ ವಿಮೆ ಮಾಡ್ಕೊಡ್ತಾರೆ. ಅಂದ್ರೆ ಇದು ನಾನ್ ತಿಳ್ದಂಗೆ ಅಣ್ಣ, ನಾವು ನಮ್ಮ ಬೆಳೆದು ಮಾಡಿಸ್ತೀವಲ್ಲ ಈ ಹಿಂಗಾರು ಮುಂಗಾರು ಈ ಇದ್ರದೆಲ್ಲ ಮಾಡಿಸ್ತೀವಲ್ಲ ಇಮೆಯ ಬೆಳಗ್ಗೆ ಮಾಡ್ತೀವಲ್ಲ, ಇದು ಮನುಷ್ಯರಿಗೆ ಅದ್ರಲ್ಲೂ ತೆಂಗಿನ ಮರ ಅಂತರ್ಗೆ ಮಾತ್ರ ಇರೋ ಅಂತ ಒಂದು ವಿಮೆ. ಆಯ್ತಾ, ಹೆಂಗ್ ಮಾಡಿಸೋದು ಅಂತ ನೀನ್ ಪ್ರಶ್ನೆ ಕೇಳಿದ್ರೆ ಅದನ್ನೇ ಕೇಳಕ್ ಬಂದೆ. ಈಗ ಎಷ್ಟೆಷ್ಟು ದುಡ್ಡು ಬರ್ತದೆ, ನಾನು ಎಷ್ಟು ಪ್ರೀಮಿಯಂ ಅಂತಾರಲ್ಲ ಕಂತ ಎಷ್ಟು ಕಟ್ಟಬೇಕು ಅಂತೆಲ್ಲ ಹೇಳ್ದೆ ಸರ್. ಇದನ್ನ ನಾನು ಮಾಡಿಸ್ಬೇಕು, ಇಮೆಯ ನಾನು ಮಾಡಿಸ್ಬೇಕು ಅನ್ನೋದಾದ್ರೆ ನಾನು ಏನೆಲ್ಲ ದಾಖಲಾತಿ ಕೊಡ್ಬೇಕಪ್ಪ? ಯಾರು ಕೊಡ್ಬೇಕು ದಾಖಲಾತಿ? ಏನಿಲ್ಲ ಶಂಕರಣ್ಣ, ಅದಕ್ಕೆ ತುಂಬಾ ಇದ್ ಮಾಡ್ಕೊಳಕ್ ಹೋಗ್ಬೇಡ. ಈಗ ಅರ್ಜಿ ನೀನ್ ಹಾಕ್ಬೇಕು ಅಂತ ಅಂದ್ರೆ, ನೀನು ತೆಂಗಿನ ಮರ ಹತ್ಬಿಟ್ಟು ಕೆಲಸ ಮಾಡ್ತಾ ಇದೀಯಾ, ಯಾವ್ದು ಕಾರೋ ಆಗ್ಬೋದು, ಕಾಯಿ ಕೆಡ್ಬೇಕಾರೋ ಆಗ್ಬೋದು, ಎಳ್ನೀರ್ ಕೆಡ್ಬೇಕಾರೋ ಆಗ್ಬೋದು, ಆಯ್ತಾ, ನೀರ ಪಾರ ಇದ್ರೆ ಅದಕ್ಕಾಗ್ಬೋದು, ಒಟ್ಟಿಗೆ ನೀನು ಹತ್ತಾ ಇದೀಯಾ ಇದಕ್ಕೆ ಮರಕ್ಕೆ. ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಇರ್ತಾರಲ್ಲ, ಇವ್ನು ತೆಂಗಿನ ತೋಟ ಐತೆ ಹತ್ತವನೆ ಮಾಡ್ತವನೆ ಅಂತ ಅನ್ಕೊಂಡು ಒಂದ್ ಸರ್ಟಿಫಿಕೇಟ್ ಕೊಡ್ತಾರೆ. ಅಂದ್ರೆ ನಾವು ತೋಟಗಾರಿಕೆ ಇಲಾಖೆಯಲ್ಲಿ ನನ್ನ ಮರ ಹತ್ತೀನಿ ಅಂತ ಒಂದ್ ಸರ್ಟಿಫಿಕೇಟ್ ಅವ್ರ ಹತ್ರ ಮಾಡಿಸ್ಕೋಬೇಕು. ಅದ ಮಾಡಿಸ್ಕೊಂಡು ನೋಡೋ, ಈ ಇದೈತಲ್ಲ ತೆಂಗು ಅಭಿವೃದ್ಧಿ ಮಂಡಳಿ ಐತಲ್ಲ, ಅದ್ರದ್ದು ವೆಬ್ಸೈಟ್ ಐತೆ ಒಂದು. ಆಯ್ತಾ, ಆ ವೆಬ್ಸೈಟ್ ಅಲ್ಲಿ ಅರ್ಜಿ ಸಿಗ್ತದೆ ನಿಮ್ಗೆ. ಅವೆಲ್ಲ ಕಷ್ಟ ಆಯ್ತದೆ ಅಂತ ಅಂದ್ರೆ ತೋಟಗಾರಿಕೆ ಇಲಾಖೆಯಲ್ಲಿ ಇರ್ತದೆ. ನೀನ್ ಹೆಂಗ್ ಸರ್ಟಿಫಿಕೇಟ್ ತಗೊಳಕ್ ಹೋಯ್ತಿಲ್ಲ, ಒಂದ್ ಅರ್ಜಿ ಕೊಡಿ ಅಂತ ಯಾರು ಕೊಟ್ಬಿಡ್ತಾರಲ್ಲ. ಆಯ್ತಾ, ಅದ ಭರ್ತಿ ಮಾಡ್ಬಿಟ್ಟು ನೀವು ಭರ್ತಿ ಮಾಡಕ್ಕಾಗಲಿಲ್ಲ, ಅವ್ರಿಗೆ ಹೇಳಿದ್ರೆ ಅವರೇ ಅದನ್ನು ಮಾಡ್ಕೊಡ್ತಾರೆ. ಅಲ್ಲಿ ಬಹಳ ಸಹಕಾರ ಮಾಡ್ತಾರ ಬಿಡು, ಯಾಕಂದ್ರೆ ಸಾಮಾನ್ಯ ಎಲ್ಲಾ ರೈತರಿಗೂ ಫಿಲ್ಅಪ್ ಮಾಡಕ್ ಬರಕಲ್ಲ, ಮತ್ತೀಗೆಲ್ಲ ಬರೀ ಆನ್ಲೈನ್ ಅವು ಇವು ಅಂತಾರೆ ಅಂತ ಅಂದ್ಬಿಟ್ಟು ಬಹಳ ಹೆಲ್ಪಿಂಗ್ ನೇಚರ್ ಎಲ್ಲ ಇಟ್ಕೊಂಡವ್ರೆ ಮೀನಕ್ಕ. ಹಂಗಾಗಿ ಈಗ ನೀನ್ ಹೇಳ ಪ್ರಕಾರ 1,000 ರೂಪಾಯಿಲಿ 250 ರೈತರು ಕಟ್ಟಬೇಕು. 1,000 ರೂಪಾಯಿ 250 ರೈತರು ಕಟ್ಟಬೇಕು, 750 ಅವ್ರು ಕಟ್ತಾರೆ. ಅಷ್ಟಿಲ್ಲ ಬಿಡು, ಇದು 956 ರೂಪಾಯಿ ಐತೆ. 956 717 ರೂಪಾಯಿ ಸರ್ಕಾರ ಕಟ್ತದೆ, ಇನ್ನ 239 ರೂಪಾಯಿ ಅಂತ ಅನ್ಕೊಂಡು ಅದ ನಾವು ಕಟ್ಟೋದು ಶಂಕರಣ. ಅಲ್ಲ, ಇಲ್ಲಿ ಇವಳು ಬರೀ ದುಡ್ಡಿನ ವಿಚಾರ ಕೇಳ್ತಾಳ, ದಾಖಲಾತಿ ಏನ್ ಕೊಡ್ಬೇಕು ಅಂತ ನಾ ಕೇಳ್ತಿದ್ನು. ಇರು ಮೀನಕ್ಕ ದಾಖಲಾತಿ ಅದು ಹೇಳಿದ್ನಲ್ಲ, ಅದೊಂದು ಸರ್ಟಿಫಿಕೇಟ್, ಅದ್ರ ಜೊತೆಗೆ ನಿಂದೊಂದು ಆಧಾರ್ ಕಾರ್ಡ್, ನಿನ್ ಪಾಸ್ಬುಕ್. ಯಾಕಂದ್ರೆ ನಾಳೆ ಹೆಚ್ಚು ಕಮ್ಮಿ ಆದ್ರೆ ದುಡ್ಡು ಬರ್ಬೇಕಲ್ಲ ಅಕೌಂಟಿಗೆ ಬರ್ತದೆ. ಈ ಕೈಯಲ್ಲಿ ಕೊಡೋದ್ ಇಲ್ವೇ ಇಲ್ಲ, ಈಗ ಅಕೌಂಟ್ಗೆ ಡೈರೆಕ್ಟ್ ಡಿಬಿಟಿ ಅಂತಾರಲ್ಲ ಆತರ ಮಾಡ್ತಾರೆ. ಆಮೇಲೆ ನೋಡು, ಇದು ನಿಂದ ಒಂದ್ಕೆ ಇರ್ತದಲ್ಲ 239 ರೂಪಾಯಿ, ಇದನ್ನ ಕಟ್ಟುವಾಗ ನೀನ್ ಡಿ ನಾರು ತೆಗಿಬಹುದು, ಇಲ್ಲ ಆನ್ಲೈನ್ ಪೇಮೆಂಟ್ ನಾರು ಮಾಡಬಹುದು. ಈ ಗೂಗಲ್ ಪೇ ಅವು ಇವು ನೆಫ್ಟು ಅಂತ ಅವಲ್ಲ, ಅದ್ರಲ್ಲಿ ಯಾವ್ದಾರ ಒಂದ್ ಮಾಡ್ಬಿಟ್ಟು ಅರ್ಜಿ ಹಾಕ್ಬಿಟ್ಟು ಕೊಟ್ಬಿಟ್ರಲ್ಲ, ನಿನಗೆ ವಿಮೆ ಬಂದ್ಬಿಡ್ತದೆ. ಒಂದ್ ವರ್ಷದವರೆಗೂ ಅದ್ರದ್ದು ಶಾಲ್ತಿ ಇರ್ತದೆ. ಅಂದ್ರೆ ಈಗ ನಾನು 239 ರೂಪಾಯಿ ದುಡ್ಡ ಕಟ್ಟಿದ್ರೆ ಒಂದ್ ವರ್ಷದವರೆಗೂ ಅದಕ್ಕೆ ವ್ಯಾಲಿಡಿಟಿ ಅಂತ ಅದಿರ್ತದೆ. ಅದಿರ್ತದೆ, ಅದ್ ತಗೊಂಡು ನೀನು ಒಂದ್ ವರ್ಷದವರೆಗೂ ಮಾಡ್ಕೋಬೇಕು, ಮತ್ ಮುಂದ್ ವರ್ಷಕ್ಕೆ ಬಂದಾಗ ರಿನ್ಯೂ ಮಾಡಿಸ್ಕೊಳ್ಳೋದು ಅದನ್ನೇ. ಅಂದ್ರೆ ಈಗ ನಾನಲ್ಲಿ ನಾಮಿನಿ ಮಾಡಿಸಿರ್ತೇನಲ್ಲ, ಅವರಿಗೆ ಇನ್ ಕೇಸ್ ನಂಗೇನಾದ್ರೂ ಯತ್ವಾಸ ಆಯ್ತು ಅಂತ ಅಂದ್ರೆ ಆದ್ರೆ ಅದಕ್ಕೆ ನಾನು ನನಗೆ ಅಂತಾನೆ ಅಂತಂದ್ರೆ ಈಗ ಬೇರೆಯವ್ರಲ್ಲ ಬೇಸರ ಮಾಡ್ಕೊಂಡ್ಬಿಡ್ತಾರೆ, ನಿನ್ಗ ಅವ್ರಿಗ ಅಂತಾರೆ ಅಂತ ಅಂದ್ಬಿಟ್ಟು. ನೀನ್ ಗುಂಡ್ಕಲ್ ಇದ್ದಂಗಿದೆ ನಿನ್ಗೆ ಭಾಷೆ, ಆದ್ರೂ ಚೆನ್ನಾಗಿ ಗುಂಡ್ಕಲ ರುಬ್ಬಿಟ್ಟವ್ರಲ್ಲ ಅಣ್ಣಯ್ಯಂಗಿರೋದೇನು, ಇಲ್ಲ ಅಂದ್ರೆ ನಿಂದಲ್ಲಿ ಹಿಡಿಯಕಾಯ್ತಿತ್ತು ಹಿಂಗ ಅನ್ಬಿಟ್ಟಲ್ಲ ಅಣ್ಣಯ್ಯ. ಈಗ ಅದು ಸರಿ, ಈಗ ಒಳ್ಳೆ ಒಳ್ಳೆ ವಿಚಾರವಾಗಿ ಹೇಳ್ದೆ ನೀನು. ಈಗ ನಾಳೆಗೆ ಬೇರೆ ಹೋಗೋಣ ಅಂತ ಅನ್ಕೊಂಡಿದೀವಿ, ಅದರಲ್ಲಿ ಹೇಳ್ಬೇಕಲ್ಲ ಬೇಗ. ಅದಕ್ಕೆ ಸಂಬಂಧಪಟ್ಟಂಗೆ ಈ ಇದು ವಿಮೆ ಯೋಜನೆ ಬೇರೆ ಹೇಳ್ದೆ, ಅದ ಬಂದ್ಬಿಟ್ಟು ಮಾಡ್ಸಂಬಿಡು. ಈಗ ಅದಕ್ಕೆ ಇಷ್ಟನೇ ತಾರೀಕೊಳಗಡೆ ಮಾಡಿಸ್ಬೇಕು. ಇದಿಲ್ಲ ಶಂಕರಣ, ಈಗ ನಿಮ್ ಮುಂದಿನ ವಾರದಲ್ಲಿ ಮಾಡ್ಸನ್ಬಿಡು. ಈಗ 27ನೇ ತಾರೀಕು ಸೋಮವಾರ, ಸೋಮವಾರಲ್ಲೇ ಹೋಗ್ಬಿಟ್ಟು ಮಾಡಿಸ್ಬಿಡೋಣಂತೆ. ಯಾಕೆಂತಂದ್ರೆ ಈಗ ನಾವು ನಾಳೆಗೆ ಹೋಗಿ ನಾಳೆ ಉಳಿದು ಭಾನುವಾರ ಬಂದ್ಬಿಡೋಣ, ಬಂದ್ಬಿಡೋಣ ಮಧ್ಯಾಹ್ನ ಸಂಜೆ ತನಕ ಬರೋಣ. ಬಂದು ಹೊತ್ತಾರನೇ ಸೋಮವಾರ ಎದ್ಬಿಟ್ಟು ಹೊಸಿ ಒಂದ್ 10:30-11 ಗಂಟೆಗೆ ಈ ಬ್ಯಾಂಕ್ ಪಾಂಕು ತೆಗಿಯೋ ಟೈಮ್ಗೆ ಹೋದ್ರೆ ಅಷ್ಟೊಳ್ಳೆ ಆಫೀಸು ತೆಗ್ದಿರ್ತದೆ. ಹೋಗಿ ಮಾತಾಡ್ಸ್ಕೊಂಡು ವಿಚಾರ ತಿಳ್ಕೊಂಡಂಗು ಆಯ್ತದೆ, ಇದನ್ನ ಹೊಸಿ ಏನು ಇನ್ಸೂರೆನ್ಸ್ ಇಂದಕ್ಕೆ ಅರ್ಜಿ ಹಾಕ್ದಂಗು ಆಯ್ತದೆ. ಆಗ್ಲೇ ಏನೋ ಹೇಳ್ತಾ ಇದ್ದೆ ಅಣ್ಣಯ್ಯ, ನಾನು ಮರ್ತೆ. ಅಯ್ಯೋ ನಿನ್ಗೆ ವಯಸ್ಸಾಯ್ತಲ್ಲ, ಮರೆದನೆ ಏನಾಯ್ತದೆ? ಹಂಗಲ್ಲ, ನೀವೆಲ್ಲ ಜೊತೆಲಿದ್ದು ಆಗಾಗ ಹೊಸಿ ಚೂಟಿ ಚೂಟಿ ಎಚ್ಚರ ಮಾಡ್ತಿರ್ತಿರ್ತೀರಿ. ನಾಳೆ ಹೊಸಿ ಬೇಗ ಒತ್ತಾರೆ ಎದ್ದೇಳ್ಬೇಕು, ಅದ್ ಬಿಡು ವಿಮೆದ, ಆಮೇಲೆ ಮಾಡಿಸುವ. ಅದು ಮಾಡೋಣ, ಈಗ ನಾಳೆ ಹೋಗ್ಬಿಟ್ಟು ಬರೋಣ ಶಂಕರಣ. ಅದೇ ಅವಾಗ ಏನ್ ಹೇಳ್ತಿದ್ದೆ ಅಂತ ಅಂದ್ರೆ, ಅದೇ ತೆಂಗಿನ ಮರ ಹತ್ತ ವಿಷಯ ಮಾತಾಡ್ತಿದ್ವಲ್ಲ ನಾವು, ಎಲ್ಲ ಸ್ವಲ್ಪ ಯುವಕರು ಸ್ವಲ್ಪ ಹುಡುಗರಾಗಿರೋ ಇವ ಕೆಲಸ ಎಲ್ಲ ಮಾಡ್ತವ್ರೆ ಅಂತ ಅಂತ ಅಂತ ಮಾತಾಡಿದ್ವಿ. ಹೌದು, ಈಗ ಇನ್ನೊಂದು ದೊಡ್ಡ ಪ್ರಾಬ್ಲಮ್ ಏನಾಗೈತೆ ಅಂತ ಅಂದ್ರೆ, ಈ ಹುಡುಗರು ಭತ್ತ ಎಲ್ಲ ಭಂಗ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಅಂತ ಅಂದ್ರೆ, ಈಗ ಬೇಸಾಯ ಮಾಡಕ್ ಭತ್ತ ಇಲ್ಲ ಅನ್ನೋದು ಇವತ್ತು ಎಲ್ಲ ಕಡೆ ಚಿಂತೆ ಆಗಿರೋದು. ಯಾಕೆಂತಂದ್ರೆ ಎಲ್ಲ ನೀನ್ ನೋಡು, ಈ ಹುಡುಗರುಗಳು ಪ್ಯಾಟೆ ಪ್ಯಾಟೆ ಪ್ಯಾಟೆ ಅಂತ ಹೋಗ್ಬಿಟ್ಟು ಹೆಚ್ಚಿಗೆ ಈ ಗಾರ್ಮೆಂಟ್ಸ್ ಫ್ಯಾಕ್ಟ್ರಿ ಬ್ಯಾಕ್ರಿ ಕೆಲಸ ಮಾಡಕ್ ಹೋಯ್ತಾರ ಹೊತ್ತು ಗ್ಯಾಮೇಜ್ ದುಡಿಯಕ್ ಯಾರು ಬರಕಲ್ಲ, ಯಾರು ಬತ್ತಾ ಇಲ್ಲ. ಆಯ್ತಾ, ಇದು ದೊಡ್ಡ ಆತಂಕ ಆಗ್ಬಿಟ್ಟೈತಿ ಈಗ. ಆಮೇಲೆ ನೋಡು, ಈ ಭೂಮಿಯ ಕೊಂಡ್ಕತ್ತಾರೆ ಯುವಕರೇ, ಕೊಂಡ್ಕೊತಾರೆ ದುಡ್ಡಿರ ಅಂತಾರ, ಈ ಕೆಲಸ ಮಾಡಕ್ ಬರಕಲ್ಲ, ಕೊಂಡ್ಕೊಳ್ಳೋದು ಅಲ್ಲಿ ಯಾರನ್ನ ಒಬ್ಬರು ಸಿಕ್ಕಿರೋ ಬಿಟ್ಬಿಟ್ಟು ಬಿಟ್ಬಿಡೋದು, ಮತ್ತೆ ಇವ್ರ ಪಡೆಗೆ ಇವರು ಪ್ಯಾಟ್ಗೆ ಹೋಗೋದು, ಆಗೊಮ್ಮೆಗೊಮ್ಮೆ ಬರೋದು ನೋಡೋದು ಮಾಡೋದು, ಈ ತರವ ನಡೀತೈತೆ. ಆಯ್ತಾ, ಇದು ಬತ್ತ ಇಲ್ಲ ಅನ್ನೋದು ದೊಡ್ಡ ಒಂದು ಇದು. ಈಗ ಯಾಕೆ ಬತ್ತ ಇಲ್ಲ ಅಂತ ಅನ್ಕೊಂಡು ಕೂತ್ಕೊಂಡು ಯೋಚನೆ ಮಾಡೋದು ನಾವ್ ಒಂದ್ 4 ಜನ ಅವತ್ತು, ಯಾಕೆ ಬತ್ತ ಇಲ್ಲ, ಏನ್ ತೊಂದ್ರೆ ಅಂತ ಹೇಳ್ಬಿಟ್ಟು. ನೀನ್ ಆಗ್ಲೇ ಹೇಳ್ದಲ್ಲ, ಗಾರ್ಮೆಂಟ್ಸ್ ಹೋಯ್ತಾರ ಅಲ್ಲಿ ಹೋಯ್ತಾರ ಇಲ್ಲಿ ಹೋಯ್ತಾರ ಅಂತ ಅನ್ಕೊಂಡು ಅವ್ರಿಗೆ ಏನು ಅಂತ ಶಂಕರಣ್ಣ, ತಿಂಗ್ಳಿಗೆ ಸರಿಯಾಗಿ ದುಡ್ಡು ಬರ್ಬೇಕು ಕೈಗೆ. ಓ, ಸರಿಯಾದ ವಿಚಾರ ಇದು. ಈಗ ನಾವೆಲ್ಲ ಹೆಂಗೆ ಅಂತ ಅಂತಂದ್ರೆ, ನಾವು ಡಿಗ್ರಿ ಪಗ್ರಿ ಮಾಡ್ಕೊಂಡು ಕೆಲ್ಸಕ್ಕೆ ಅವ್ರಿಗೆ ಮನೇಲಿ ಇದ್ವಲ್ಲ, ನಮ್ಮ ಅಪ್ಪ ಅಂತ ದುಡ್ಡು ಕೇಳಿ ಇಸ್ಕೊಂಡ್ರೆ ನಮಗೆ ನೆಮ್ಮದಿ ಆಯ್ತು. ಬೇರೆಯವ್ರನ್ನ ಕೇಳಕಾಯ್ತಿರ್ಲಿಲ್ಲ, ಕೇಳಿದ್ರು ಕೊಡ್ತಿರ್ಲಿಲ್ಲ ಅವರು. ಆಯ್ತಾ, ಇವ್ರ ತವ ಗೋಳಿ ಕಂಡು ಮಾಡ್ಕೊಂಡು ಗೋಳಿ ಕಂಡು ಮಾಡ್ಕೊಂಡೆಲ್ಲ ಚಿಕ್ಕದ್ರಲ್ಲಿ ಮಾಡ್ತಾ ಇದ್ದ. ಆಮೇಲೆ ಸ್ವಲ್ಪ ರೋಬಾಗಕ್ಕೆ ಶುರು ಮಾಡ್ದ. ಆಯ್ತಾ, ಪಾಪ ಕೊಡೋರು ಏನು ಹೆತ್ತಿದೇವಲ್ಲ ಅಂತ ಕೊಡದೆ ಹೋದ್ರೆ ಸುಮ್ಮನೆ ಆಮೇಲೆ ಸಿಟ್ಕಾತಾನೆ, ಮನೆ ಬಿಟ್ಟು ಹೋಯ್ತೀನಿ ಅಂತಾನೆ. ಈಗ ಇತ್ತೀಚಿನ ಹುಡುಗರಿಗೆ ಏನಾಗ್ಬಿಟ್ಟೈತೆ ಅಂತ ಅಂತಂದ್ರೆ ಶಂಕರಣ್ಣ, ಅವರು ಕೇಳಕ್ಕೆ ಸ್ವಲ್ಪ ಸ್ವಾಭಿಮಾನವಂತವ್ರಿಗೆ, ನಾವು ಏನ್ ಕೇಳಬೇಕು ಅಂತ ಅಂತ ಅನ್ಕೊಂಡು ನಾವೇ ದುಡಿತೀವಿ ಅಂತ ಏನ್ ಕೆಲಸ ಸಿಗ್ತದ ಅದು ಮಾಡ್ತವ್ರಿಗೆ. ನಿನಗೆ ಇಲ್ಲಿ ಕೃಷಿ ಮಾಡ್ತೀನಿ ಬೇಸಾಯ ಮಾಡ್ತೀನಿ ಅಂತ ಬಂದ್ರೆ ಸರಿಯಾಗಿ ಸಿಗಕಲ್ವಲ್ಲ, ಸರಿಯಾಗಿ ಸಿಗೋದಿಲ್ಲ ಅಂತ ಸಿಗ್ತದ ಇಲ್ಲವೇ ಅಂದ್ರೆ ಅವ್ರಿಗೆ ತಿಂಗಳಿಗೆ ಕಾಯ್ಬೇಕು. ಈಗ ಯಾವ ಬೆಳೆ ಮಾಡಿದ್ರು ನಿನ್ ಮೂರ್ ತಿಂಗಳು ಕಾಯ್ಬೇಕಾ? ಆಯ್ತಾ, ಮೂರ್ ತಿಂಗಳವರೆಗೂ ಕಾಯ ಅಂತದಿಲ್ಲ, ಪೇಷನ್ಸ್ ಇಲ್ಲ, ಪೇಷನ್ಸ್ ಇಲ್ಲ. ಇವೆಲ್ಲನು ಕೂತ್ಕೊಂಡು ನಾವು ಸ್ವಲ್ಪ 4 ಜನ ಮಾತಾಡ್ತಾ ಇದ್ದೋ ಏನೇನ್ ತೊಂದ್ರೆ ಅಂತ ಅಂದ್ಕೊಂಡು. ಇದ ಒಂದ್ ಏನಾಗ್ಬಿಟೈತೆ ಅಂತ ಅಂದ್ರೆ ಶಂಕರಣ್ಣ, ಈ ಕೃಷಿ ಅಂದ್ರೆ ಸಾಲ ಸಾಲ ಸಾಲ ಅನ್ನೋದು ಬಂದ್ಬಿಟ್ಟೈತೆ. ಅಲ್ಲ, ಮೊದ್ಲಿಂದ ಹಂಗೆ ಅಂತ ಅಂತ ಬಂದವ್ರೆ, ಅನ್ಕೊಂಡ್ ಬಂದವ್ರೆ. ಈಗ ಸಾಲ ಇಲ್ದನೆ ಚೆನ್ನಾಗಿ ಬದುಕ್ತಾ ಇರೋರು ಮಾಡ್ತಾ ಇರೋರು ಅವರೇ ಇಲ್ಲ ಅಂತ ಅಲ್ಲ. ಹೌದು, ಆಯ್ತಾ, ಈ ಸಾಲ ಅನ್ನೋದ್ ಹೇಳಿ ಹೇಳಿ ಹೇಳಿ ಈ ಹುಡ್ಲು ಹೆದರ್ಬಿಟ್ಟವ ಈಗ. ಅಂದ್ರೆ ನಾನು ಕೃಷಿಗೆ ಬಂದ್ರೆ ಸಾಲ ಮಾಡ್ತೀನಿ, ಸಾಲ ಮಾಡ್ತೀನಿ ಅಲ್ಲ, ಮಾಡ್ಕಂದೆ ಮಾಡ್ಬೇಕು ಅಂತವ, ಮಾಡಿಟ್ಟವ್ ನಮ್ಮಪ್ಪ ಅಂತವ, ಸಾಲ ಮಾಡ್ಬಿಟ್ಟವನೆ ಅಂತವ, ಅವನ್ ಸಾಲ ತೀರ್ಸಕ್ ನಾನೇ ಹೋಗ್ಬೇಕು ಅನ್ನೋದು ಬಂದ್ಬಿಟ್ಟೈತೆ ಮನ್ಸಿಗೆ ಬಂದ್ಬಿಟ್ಟ. ಅದಕ್ಕೆ ನಾನ್ ಹೇಳೋದೇನು ಅಂತ ಅಂದ್ರೆ, ಈಗ ಸಾಲ ಮಾಡ್ದನೆಯ ಬೇಸಾಯ ಮಾಡಕ್ಕೆ ಆಗಲ್ಲ. ಏನ್ಬಿರಕ್ಕ? ಆಯ್ತಾ, ಹಂಗಾಗಿ ಈಗ ಸಾಲವ ಮಾಡಿ ನೀವು ತೀರ್ಸ್ಬಿಟ್ಟು ಕೊಡಿ ಅವ್ರಿಗೆ ಕೊಡುವಾಗ ಅಂತ. ಈಗ ನೀನು ಜವಾಬ್ದಾರಿ ಮಾಡುವಂತ ಅನ್ವಾಗ ನಾನು ಅವನಿಗೆ ಖಾಲಿ ಕೊಡ ಸಾಲ ಇರಬಾರ್ದು. ಆಮೇಲೆ ಸಾಲ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಮಾಡ್ತಲೇ ಇರೋದಲ್ಲ ಶಂಕರಣ್ಣ. ಒಂದ್ ಅಂತವರ್ಗು ಮಾಡ್ಬೇಕು, ನಾವು ಸ್ವಲ್ಪ ಚೆನ್ನಾಗಿ ದುಡಿಯಂಗಾದ್ಮೇಲೆ ಅದಕ್ಕೆಲ್ಲವ ಬ್ರೇಕ್ ಹಾಕ್ಬಿಡ್ಬೇಕು. ಇದು ಒಂದು ಸಾಲ ಇಲ್ದಂಗ್ ಮಾಡಿದ್ರೆ ಬತ್ತರಂತ ಹುಡ್ಲು. ಆಯ್ತಾ, ಎರಡನೇದೇನು ಅಂತ ಅಂದ್ರೆ ಅವ್ರಿಗೆ ಒಂದಷ್ಟು ದುಡ್ಡು ಕೊಡ್ಬೇಕು. ಓ, ಅಂದ್ರೆ ಬಂಡವಾಳವ ಬರುವ ಬಂಡವಾಳ ಅಂದ್ರೆ ಆ ತರದ ಬಂಡವಾಳ ಅಲ್ಲ. ಈಗ ಇವನು ಮೂರ್ ತಿಂಗಳು ತಡ್ಕೋಬೇಕಲ್ಲ. ಓ, ಅಂದ್ರೆ ನಿಮ್ಗೆ ಮೊದಲು ಮನ್ಸಲ್ಲಿ ಏನೈತೆ, ತಿಂಗಳು ತಿಂಗಳು ಸಂಬಳ ಬರೋಂತ ಕೆಲಸ ಮಾಡ್ಬೇಕು ಅಂತ ಅನ್ಕೊಳ್ಬೇಕು ಅಂತ ಅನ್ಕೊಂಡಿರ್ತಾನಲ್ಲ. ಹಂಗೆ ಇವನಿಗೆ ಒಂದಷ್ಟು ದುಡ್ಡ ಸೇರ್ಸ್ಬಿಟ್ಟು ಕೊಟ್ಬಿಡೋದು ಅಂತ ಹೇಳಿ ಇಟ್ಕೊಂಡು ನಿನ್ ಪಾಡೆ ನೀನು ಮಾಡ್ಕೊಂಡಿರು ಅಂತ ಹೇಳ್ಬಿಟ್ಟು ಮಾಡ್ಬೇಕು. ಇದು ಎರಡನೇದು. ಇದ ಕೊಟ್ರೆ ಆಯ್ತದೆ, ಇಲ್ಲ ಅಂತ ಅಂದ್ರೆ ಕಷ್ಟ ಅನ್ನೋ ಲೆವೆಲ್ಗೆ ಬಂದವರು. ಎರಡನೇ ಅಂಶ ಇದು. ಎರಡನೇ ಅಂಶ. ಮೂರನೇದೇನು ಅಂತ ಅಂದ್ರೆ, ಈಗ ಒಬ್ಬ ಯುವಕ ಬಂದು ನನ್ನಂತಾನು ಕೃಷಿ ಮಾಡ್ತಾನೆ ಅಂತ ಅಂದ್ರೆ ಅವ್ನಿಗೆ ಏನ್ ಬೇಕೋ ಅವೆಲ್ಲ ರೆಡಿ ಮಾಡ್ಕೊಡ್ಬೇಕು. ಅಂದ್ರೆ ಇರ್ಬೇಕು, ಆಮೇಲೆ ಹನಿ ನೀರಾವರಿ ಇರ್ಬೇಕು, ಆಮೇಲೆ ಈ ಸ್ಪ್ರಿಂಕ್ಲರ್ ಇರ್ಬೇಕು, ಒಟ್ಟಿಗೆ ಅಲ್ಲಿ ಏನೇನ್ ಬೇಕು, ಬೇಕಾದ್ರೆ ಒಂದ್ ಸಣ್ಣದೊಂದು ಟ್ರ್ಯಾಕ್ಟರ್ ಅಂದ್ರೆ ಒಟ್ಟು ಪೂರ್ತಿ ವ್ಯವಸ್ಥೆ ಮಾಡ್ಕೊಡ್ಬೇಕು. ವ್ಯವಸ್ಥೆ ಮಾಡಂಗಿರ್ಬೇಕು ಮಾತ್ರ. ಈಗ ಯಾವ್ದೇ ಆಗ್ಲಿ ಶಂಕರಣ್ಣ, ವ್ಯವಸ್ಥೆ ಇದ್ರೆ ಬರ್ತಾರೆ ಜನ, ಇಲ್ದಿರೋ ಸುಮ್ ಸುಮ್ನೆ ಬರ್ತಾರೆ. ಅವರೇ ವ್ಯವಸ್ಥೆ ಮಾಡ್ಕೊಳಕ್ ಅಂದ್ರೆ ಇವ್ರ ಮನ್ಸಲ್ಲಿ ಹೆಂಗೈತಂತಂದ್ರೆ, ಇತ್ತೀಚೆಗೆ ಈ ಮೊಬೈಲ್ ಲೈಫ್ ಅಂದ್ರಲ್ಲ ಆ ಮಟ್ಟಕ್ಕೆ ಆಗ್ಬಿಟ್ಟೈತೆ. ಎಲ್ಲ ಬೆರಳು ತುದಿಲ ಇರ್ಬೇಕು, ರೆಡಿ ಇರ್ಬೇಕು ಹೋಗಿ ಮಾಡಂಗಿರ್ಬೇಕು ಅಂತ. ಇಲ್ಲ ಅಂತ ಬರಕಲ್ಲ ಅಂತಲ್ಲ ಅವನು. ಹೌದೌದು, ಅದಕ್ಕೋಸ್ಕರ ಇಷ್ಟು ಮಾಡ್ಬೇಕು. ಇದ್ರ ಜೊತೆಗೆ ಈಗ ನಾನ್ ಇಂಥದ್ ಬೆಳೀತಾ ಇದ್ದೆ, ನನ್ನ ಮಗ ಹಾಳ್ ಮಾಡ್ತಾನೆ, ಅದ್ ಬೆಳಿತಾನೆ ಇದ್ ಬೆಳಿತಾನೆ, ಇವ್ ಬಿಟ್ಬಿಡ್ಬೇಕು, ಕೊರಗಾಡ್ಬಾರ್ದು. ನೀನ್ ಮಾಡೋವರೆಗೂ ಮಾಡ್ದ, ನಿನ್ನ ಹಣೆ ಬರ ಮಾಡಿ ಮುಗಿತು. ನಿನ್ಗೇನ್ ಇಷ್ಟ, ನಿನ್ಗೇನ್ ಬರ್ತದೆ, ನಿಂಗೇನ್ ಗೊತ್ತೈತೆ ಅದ್ ಮಾಡೋ. ನಾನ್ ಮಾಡ್ದಂಗೆ ಅವನು ನನ್ ಮಗನ ಯಾಕೆ ಮಾಡ್ಬೇಕು ಅಂದ್ರೆ ಅದೊಂದು ಮನ್ಸಲ್ಲಿ ಆಸೆ. ಆದ್ರೂ ಬಿಟ್ಬಿಡಿ ಅಂತ ಹೇಳ್ಬಿಟ್ಟು ಹೇಳೋದು. ನೀನ್ ಹಂಗೆ ಆಸೆ ಇಟ್ಕೊಂಡ್ರೆ ಅವ್ನ್ ಬರೋದೇ ಇಲ್ಲ ಆಮೇಲೆ. ಅದು ಹಂಗೆ ಆಸೆ ನಾ ಕೊರಿಕೊಂಡಿರ್ಬೇಕಾಯ್ತು. ಬರೋದಿಲ್ಲ ಅಲ್ಲ, ಮನೆ ಬಿಟ್ಟು ಹೋಯ್ತದಲ್ಲ. ಅಲ್ಲ, ನಾವು ಚಿಕ್ಕದ್ರಲ್ಲಿ ಅಂತಿದ್ವಲ್ಲ ಹಂಗೆ ಅಲ್ವಾ. ಹಂಗೆ ನೋಡಿ, ಈ ತರದವು. ಆಮೇಲೆ ನಮ್ಮ ಈ ಕೃಷಿ ಉತ್ಪನ್ನಗಳನ್ನ ಹೆಂಗ್ ನಾವು ಮೌಲ್ಯವರ್ಧನೆ ಮಾಡ್ಬಿಟ್ಟು ನಾವು ಒಳ್ಳೆ ಬೆಲೆಗೆ ಅದನ್ನ ಮಾರಾಟ ಮಾಡ್ತೀವೋ, ಹಂಗೆ ನಮ್ಮ ಭೂಮಿನೂ ಮೌಲ್ಯವರ್ಧನೆ ಮಾಡ್ಕೋಬೇಕು. ಮೌಲ್ಯವರ್ಧನೆ ಅಂದ್ರೆ ನಾನು ಹೇಳಿದ್ನಲ್ಲ, ನೀರಾವರಿ ಸೌಲಭ್ಯ ಇರ್ಬೋದು, ಅದಕ್ಕೊಂದು ಒಳ್ಳೆ ರಸ್ತೆ, ಹಿಂಗೆ ನೋಡಿ ಇಂಥವ್ ಮಾಡಿದ್ರೆ ನಾವು ಬತ್ತೀವಿ ಅಂತಾರಂತವ್ರು. ಇಂಥವ್ ಮಾಡ್ಕೊಟ್ರೆ ಅವರು ಮಿಸ್ ಹೊಡೆಯಕ್ ಸಾಧ್ಯವೇ ಇಲ್ಲ. ಅಂದ್ರೆ ಈ ತರ ಆಲೋಚನೆ ಯುವಕರು ಮನ್ಸಲ್ಲಿ ಐತೆ, ಅದನ್ನ ನಾವು ಪೂರ್ತಿ ಮಾಡಿದ್ವಿ ಅಂತಂದ್ರೆ ಜಮೀನಾಗೆ ಉಳ್ಕತಾರೆ ಅಂತ ಹೇಳ್ತಿದ್ದೆ. ಈ ತರ ಮಾಡಿದ್ರೆ ಬರ್ತಾರೆ ಅಂತ ಹೇಳ್ಬಿಟ್ಟು ಅವತ್ತು ಒಂದ್ ತೀರ್ಮಾನಕ್ಕೆ ಬಂದಿದ್ದೇವೆ. ನೋಡೋಣ ಯಾರ್ಯಾರೋ ಆ ತರದ ಅಬ್ಬ ನೋಡ್ಬಿಟ್ಟು ಅವ್ರ ಮಕ್ಳಿಗೆ ಬಂದ್ ಮಾಡ್ತಿರನಪ್ಪ ಅಂತ ಕೇಳ್ಬಿಟ್ಟು ಮಾಡಿದ್ರೆ ಬಂದ್ರೆ ಸಕ್ಸಸ್ ಆಯ್ತು ಅಂತ ಅಂದ್ರೆ ಹಿಂದೆ ಮುಂದುವರ್ಸ ನಾವು ನಮ್ಮೇಲೂ ಜವಾಬ್ದಾರಿ ಐತಿ. ಈಗ ಹೌದು ಅಂದ್ರೆ ಅವ್ರ ಮನ ಪರಿವರ್ತನೆ ಮಾಡ್ಬೇಕಾಗೈತಿ. ಈಗ ಮನ ಪರಿವರ್ತನೆ ಒಂದು ಇಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡ್ಬೇಕಲ್ಲ ಅಂದ್ರೆ ಅವ್ರಿಗೆ ಬೇಸಿಕ್ ಏನೈತ ಅದ್ ಮಾಡ್ಕೊಡ್ಬೇಕು ಮಾಡ್ಕೊಡ್ಲೇಬೇಕು ಇಲ್ಲ ಬರಕಲ್ಲ ಅಂತವಲ್ಲ ಅದು ದಿಟ್ಟ ಅನ್ನೋ. ಈಗ ನಮ್ ಮಕ್ಳು ಮನ್ಸ ಗೆಲ್ಲೋದು ದೊಡ್ಡ ವಿಚಾರಲ್ಲಾಣೆ. ಆಮೇಲೆ ಕೆಲವು ಸಲ ಏನಾಯ್ತದೆ ಅಂತಂದ್ರೆ ನಾವೇನಾದ್ರು ಹೇಳಿದ್ರೆ ನಮ್ಮಅಪ್ಪ ಪ್ರೀತಿಯಿಂದ ಹೇಳ್ತಾನೆ ಇಲ್ಲ ಬೈದ್ ಹೇಳ್ತಾನೆ ಅಂತ ಅನ್ಕೋತಾರೆ. ಆದ್ರೆ ನಮ್ಮ ಅಕ್ಕಪಕ್ಕದವ್ರು ಹೇಳಿದ್ರೆ ಬುದ್ಧಿ ಮಾತು ಬುದ್ಧಿವಾದಕ್ಕೆ ಹೇಳಿದ್ರು ಬದುಕಕ್ಕೆ ಹೇಳಿದ್ರು ಅಂತ ಅನ್ಕೋತಾರೆ. ಅದ್ರದೇನ್ ಸಮಸ್ಯೆ ಹಾಕಲ್ಲ ಬಿಡು. ನೋಡು ನೋಡು ಮಾತಾಡ್ತಾ ಮಾತಾಡ್ತಾ ನಾಳೆ ಬೆಳಿಗ್ಗೆ ಹೋಗೋ ವಿಚಾರನೆ ನಾನು ಮರ್ತು ಬಿಟ್ಟೆ. ಓ ಈಗ ನೋಡು ಮೀನಕ ಅದೆಲ್ಲ ತಂದಿದ್ದೆ ಅಂತ ಹೇಳ್ದಲ್ಲ ಆ ಬ್ಯಾಗ ತಗೊಂಡು ನಾನು ಒಳಗಡೆ ಕೊಟ್ಟಿದ್ದೆ. ಅಣ್ಣ ಮನೆಯವರ ಕೇಳೋದೇನೋ ಸಿ ಬಿಸಿ ಆಯ್ತಂಗೆ ಅಂತ ಕೇಳು. ಹಾಗಿದ್ರೆ ತಗೊಂಡ್ ಇಡ ಕೇಳಿದೆ ಮಾಡ್ತಾರೆ ಹೊತ್ತು ಮುಂಚೆ ಉಂಡುಬಿಟ್ಟು ಮಲಕೊಂಡು ಬೆಳಗ್ಗೆ ನಾಲ್ಕೂವರೆ ಫೋನ್ ಮಾಡ್ಬೇಕು ನೀನು. ಏ ಖಂಡಿತ ಅದೇನೋ ಹೇಳ್ತಾರಲ್ಲ ಅಲ್ರಾಮ್ ಅಂತಾರಲ್ಲ ಅಲ್ರಾಮ್ ಏನ್ ಇಟ್ಕೊಳ್ಳೋದ್ ಬೇಡ ನೀನ್ ಹೇಳ್ದಂಗೆ ಅದು ಎಲ್ಲರೂ ಹೊರಗಡೆ ಹೋಯ್ತೀವಿ ಅಂತಂದ್ರೆ ನಿದ್ ಬರೋಕಲ್ಲ ಹೆಸರಾಗಿರ್ತೀನಿ ನಾನ್ ಫೋನ್ ಗಿನ್ ಮಾಡಕಲ್ಲ ಅಣ್ಣ ನಾನು ಬಂದು ನಿಮ್ಮನೆ ಬಾಗ್ಲು ಬಡಿತೀನಿ ನಾಕ್ ಗಂಟೆಗೆಯ ನೀನು ರೆಡಿ ಇದ್ಬಿಡು ಮೀನಕ್ಕ ನೀನು ಅಷ್ಟೇ ತಯಾರಾಗಿ ಬಂದ್ಬಿಡು ಹೋಗನಂತೆ. ಇದುವರೆಗೂ ಅರಳಿಕಟ್ಟೆ ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಮಾತುಕತೆಯನ್ನ ಕೇಳಿದಿರಿ. ಭಾಗವಹಿಸಿದ್ದವರು ಅರಕಲಗೂಡು ವಿ ಮಧುಸೂದನ್, ಗೋರಾ ರವಿಶಂಕರ್ ಹಾಗೂ ಎಚ್ ಮೋಹನಾಕ್ಷಿ.